ಪರಿಹಾರ ಶುಲ್ಕದ ಸೌಲಭ್ಯ ಇದೆ. ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಗಂಗಾವತಿಯ ಅನಿಲ್ ಕುಮಾರ್ ಅವರ ಮಾವಿನ ಬೇಸಾಯದ ಅನುಭವಗಳನ್ನು. ಅನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಗಂಗಾವತಿಯ ಅನಿಲ್ ಕುಮಾರ್ ಅವರ ಮಾವಿನ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಗಂಗಾವತಿ ತಾಲೂಕಿನ ಬಸಾಪಟ್ಟಣದ ಗ್ರಾಮದ ರೈತರಾದಂತ ಅನಿಲ್ ಕುಮಾರ್ ಅವರು, ಇವರು ಸುಮಾರು ವರ್ಷದಿಂದ ಮಾವಿನ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿಕರು, ಇವರು ಜೊತೆಗೆ ಜೇನು ಕೃಷಿಯನ್ನ ಮಾಡ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಬೇಸಾಯದ ಅನುಭವಗಳನ್ನ, ಯಾವ ರೀತಿ ಮಾವು ಬೆಳೆದ್ರೆ ಲಾಭ ಬರುತ್ತೆ, ಬಹಳಷ್ಟು ಜನ ರೈತರು ಮಾವನ್ನ ಬೆಳೆಯುವಂತವ್ರು ಕೈ ಸುಟ್ಕೊಂಡಿವ್ರಿ, ಆಗ್ಲಿಲ್ಲ ಈ ಸಲ ಚೆನ್ನಾಗಿ ಬರಲಿಲ್ಲ ಅಂತಕ್ಕಂತ ವಿಚಾರವನ್ನ ಹೇಳ್ತಿರ್ತಾರೆ. ಅನಿಲ್ ಕುಮಾರ್ ಅವರು ಯಾವ ರೀತಿ ಲಾಭ ಪಡಿತಿದ್ದಾರೆ, ಏನು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳನ್ನ ಮಾವಿನ ಬೇಸಾಯದಲ್ಲಿ ಯಾವ ರೀತಿ ನಾವು ನಿಭಾಯಿಸಬೇಕು ಅಂತಕ್ಕಂತ ವಿಚಾರವಾಗಿ ತಮ್ಮ ವಿಚಾರವನ್ನ ಹಂಚ್ಕೋತಾ ಇದ್ದಾರೆ. ಅನಿಲ್ ಕುಮಾರ್ ಅವರು ನಮಸ್ಕಾರ. ನಮಸ್ಕಾರ ರೀ. ಸರಿ, ತಾವು ಮಾವಿನ ಬೇಸಾಯವನ್ನ ಮಾಡ್ಲಿಕ್ಕೆ ಎಷ್ಟ್ ವರ್ಷ ಆಯ್ತಾವ? ಹತ್ರ 30 ವರ್ಷ ಆತ್ರಿ. ನಾವು ಮಾವಿನ ಬೇಸಾಯದೊಳಗ ಬಂದ 30 ವರ್ಷ ಆತ್ರಿ. 45 ವರ್ಷ ನಡೆದು ನಮ್ ತೋಟ ಐತ್ರಿ. ನಾವು 5 ವರ್ಷದ ಹುಡುಗರಿದ್ದಾಗ ನಮ್ಮಪ್ಪರು ತೋಟ ಹಾಕಿದ್ರು, ಅವಾಗಿನ ನಡೆದು ಲಾಭದಾಯಕ ಕೃಷಿನೇ ಆಗಿದೆ ರೀ ನಮ್ದು ಮಾವಿನ ತೋಟ. ಸುಮಾರು 40 ವರ್ಷದ ಒಂದು ತೋಟ, ಹಳೆ ತೋಟ ತಮ್ದು? ಹಳೆ ತೋಟ ಇದೆ ರೀ. ಅದು ಹಳೆ ತೋಟ ಇದ್ರೆ ಅವಾಗೆಲ್ಲ ಬಂಗನಪಲ್ಲಿ ಅಂತಾರಲ್ರಿ, ಬೇನಿಶ ಹಣ್ಣು, ಅದೇ ಜಾಸ್ತಿ ಇತ್ರಿ. ಅದು ಈ ಮಧ್ಯ ಕಾಲದಲ್ಲಿ ಏನಾಗಿದೆ ರೀ, ಕೇಸರು, ದಶೇರಿ ಇಂತವೆಲ್ಲ ಹೊಸ ಹೊಸ ತಳಿಗಳೆಲ್ಲ ಬಂದದಕ್ಕೆ ಅವು ಹಳೆ ಮರಗಳನ್ನ ಒಂದ್ ಅರ್ಧ ಮರಗಳನ್ನ ತೆಗೆದು ಒಂದ್ 8 ಎಕರೆಯಷ್ಟು ತೆಗೆದು ಅದನ್ನೇ ಕಸಿ ಮಾಡಿ ಒಳ್ಳೆ ಉತ್ತಮವಾದ ಫಲವನ್ನು ತಕ್ಕೊಂಡಾಗತ್ತೀವ್ರಿ. 3 ವರ್ಷದೊಳಗ ಮತ್ತೆ ದೊಡ್ಡ ಮರ ಆದಂಗ ಆಗ್ಯಾವ್ರಿ. ಈಗ 10-12 ವರ್ಷದ ಮರ ಆದಂಗ ಆಗಿಬಿಟ್ಟವ್ರಿ. ಈಗಾಗಲೇ ಹಳೆ ಬಡ್ಡಿಗೆ ಸಿಗತ್ ಮೇಲೆ ಅದಕ್ಕೆ ಕಸಿ ಮಾಡಿವ್ರಿ. ಯಾವ್ದು ಬೇಕು ಆ ಕಳಿಯನ್ನ ಅದಕ್ ಕಟ್ಟಿ ನಾವು ವಿವಿಧ ತಳಿಗಳನ್ನ ಎಲ್ಲ ಹೊಸದು ಅದ್ರೊಳಗೆ ಇಂಟ್ರೊಡ್ಯೂಸ್ ಮಾಡಿವ್ರಿ. ಒಟ್ಟು ಎಷ್ಟು ಎಕರೆ ಇದೆ ಈಗ, ಎಷ್ಟು ಗಿಡಗಳದಾವ? 23 ಎಕರೆ ಐತ್ರಿ. 1800 ಮರ ಅದಾವ್ರಿ. 23 ಎಕರೆ ಮಾವಿನ ತೋಟ? ಹೌದ್ರಿ. 23 ಎಕರೆ ಒಳಗೆ 20 ಎಕರೆ ಕಂಪ್ಲೀಟ್ ಮಾವಿನ ತೋಟನೇ ರೀ. 1.3 ಎಕರೆ ಒಳಗೆ ಸಮಗ್ರ ತೋಟಗಾರಿಕೆ ಇದೆ ರೀ. ಅದ್ರೊಳಗೆ ತೆಂಗು, ನಮ್ಮ ಮನೆಗೆ ಬೇಕಾದಂತ ಬೆಳೆಗಳ್ರಿ, ಹುಣಸೆ, ಬಿಳೆ ನೀರಳೆ, ಬಾಳೆ, ಸೀತಾಫಲ, ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಅಂದ್ರೆ ವಿಶೇಷ ಅಂದ್ರೆ ಕ್ಯಾನ್ಸರ್ಗೆ ಔಷಧಿ ರೀ. ಈಗ ಅದು ಪ್ರಾಯೋಗಿಕವಾಗಿ ನಮ್ಮ ತಾಯಿಯವರು ಅದನ್ನ ಬಳಸ್ತಾ ಇದ್ದಾರೆ. ಕ್ಯಾನ್ಸರ್ ನಿಡಿದು ವಿಮುಕ್ತಿ ಸಿಕ್ಕಿದೆ ರೀ. ಈಗಾಗಲೇ ಆಪಲ್, ವಾಟರ್ ಆಪಲ್, ರೋಸ್ ಆಪಲ್, ಆಮೇಲೆ ಆಪಲ್ ಬೇರು, ಚೆರ್ರಿ, ಪಾರ್ಮರಸ್ ಚೆರ್ರಿ ಅಂತಾರ್ರಿ ಅದು, ಆಮೇಲೆ ಸ್ಟಾರ್ ಫ್ರೂಟ್, ಅವಕಾಡೊ, ಇವೆಲ್ಲ ಇನ್ನೊಂದ್ ಕೆಲವೊಂದು ಬೆಳೆ ಬರೋವಿದಾವ್ರಿ, ಈ ಕೆಲವೊಂದು ಬಂದಿದಾವ್ರಿ. ಇಷ್ಟೆಲ್ಲ ಹೇಳಿದಂತ ಹಣ್ಣಿನ ಬೆಳೆಗಳು 3 ಎಕರೆದಲ್ಲಿ ಸಮಗ್ರವಾಗಿ ಬೆಳೀತಾ ಇದ್ರಿ, ಇವೆಲ್ಲ ಬೆಳೀತಾ ಇಳುವರಿ ಬರ್ತಾ ಇದ್ದಾವ? ಇಳುವರಿ ಅಂದ್ರೆ ಈಗೆಲ್ಲ ಇವೆಲ್ಲ ಉಳಿದ್ವೆಲ್ಲ ಬಂದವ್ರಿ. ಈ ವರ್ಷ ಕೆಲವೊಂದು ಗಿಡ ಹಾಕ್ತೀನಿ, ಕಡ ಅಂತೂ ಬರುತ್ತರಿ, ಆಪ್ರಿಕಾಟ್ ಇವೆಲ್ಲ ಯಾವ ಬರ್ತಾವ ಅಂತ ತಿಳ್ಕೊಂಡೆ ಹಚ್ಚಿರೋದ್ರಿ. ಆಪಲ್ ಅಂತೂ ಬಂದಿಲ್ರಿ ಇನ್ನುವರೆಗೆ, ನೋಡ್ಬೇಕ್ರಿ ಇನ್ನೊಂದ್ 2 ವರ್ಷ ನಿರೀಕ್ಷಿಸ್ತಾಕತ್ತೀವ್ರಿ. ಕಡಿಮೆ ಬೆಳೆ ಬಂದ್ರು ನಮ್ ಹಣ್ಣು ನಾವು ತಿನ್ನುವಂತ ತೃಪ್ತಿ ನಮ್ಗಿರುತ್ತೆ ಅನ್ನುವಂತ ಒಂದ್ ಅಭಿಲಾಷ ರೀ ನಮ್ದು. ಹೊರಗಿರುವಂತ ಹಣ್ಣುಗಳೆಲ್ಲ ಅದಕ್ಕೆ ವ್ಯಾಕ್ಸ್ ಕೋಟಿಂಗ್ ಮಾಡಿ ಇಂಥದೆಲ್ಲ ಮಾಡಿ ಎಲ್ಲ ಹೊಲ್ಸ್ ಮಾಡಾಕತ್ತಾರ್ರಿ ಈಗ ಹಣ್ಣುಗಳನ್ನ. ಇದು ಹಣ್ಣು ಅನ್ನೋದು ಅಮೃತ, ಅದನ್ನ ವಿಷ ಬೆರೆಸಿ ಹಲವಾರು ಕಾಯಿಲೆ ಬರಂಗ್ ಮಾಡಾಕತ್ತಾರ್ರಿ ಈಗೆಲ್ಲ ಮಾರ್ಕೆಟಲ್ಲಿ. ಅದಕ್ಕಂತೇಳಿ ನಾವು ಈ ನಿರ್ಣಯ ತಗೊಂಡು ನಾವು ಯಾವಾಗಾದ್ರೂ ದುಡ್ಡು ಯಾವಾಗಾದ್ರೂ ಗಳಿಸ್ಬೋದು, ಆದ್ರೆ ನಮ್ಮ ಆರೋಗ್ಯ ಗಳಿಸಕ್ ಆಗಂಗಿಲ್ಲ ಅಂತೇಳಿ ವಿವಿಧ ಹಣ್ಣುಗಳ ಬೆಳೆಗಳನ್ನ ಹಾಕಿವ್ರಿ. ಈಗ 20 ಎಕರೆ ಮಾವಿನ ಒಂದು ಬೇಸಾಯಕ್ಕೆ ಬಂದ್ರೆ ಹೇಗೆ ಇಳುವರಿ, ಅದು ಎಷ್ಟು ವರ್ಷದಿಂದ ಪ್ರಾರಂಭವಾಗಿದೆ ತಮ್ದು, ಹೇಗೆ ಇಳುವರಿ ಬರ್ತದೆ? 3 ವರ್ಷ ಹಿಡಿದು ಪ್ರಾರಂಭ ಆಗಿತ್ರಿ. ಅವಾಗೆಲ್ಲ ಗುತ್ತಿಗೆ ಕೊಡ್ತಾ ಇದ್ವಿ, ಗುತ್ತಿಗೆ ಕೊಟ್ರೆ ಅವ್ರೇನು ಎಷ್ಟು 1 ರೂಪಾಯಿ ಹಾಕಿದ್ರೆ 3 ರೂಪಾಯಿ ಲಾಭ ಬರುವಂಗ ಅವ್ರು ನೋಡ್ಕೊಂತಿದ್ರಿ, ಆದಾಯ ಕಡಿಮೆ ಇರ್ತಿತ್ರಿ ಅವಾಗ. ಆಮೇಲೆ ಆನೇಕಲ್ ಮಳಿ ಬಂತ್ರಿ 2013 ಅದು ಒಂದು ವರಾನೇ ಅನ್ಕೊಂತೀನ್ರಿ ನಾನು. ಆನೇಕಲ್ ಮಳಿ ಹಾಳಾಗಿರ್ಬೋದು, ನಾವು ಲಾಸ್ ಆಗಿರ್ಬೋದು, ಆದ್ರೆ ಅದೇ ನನಗೊಂದು ವರ ರೀ. ಆ ವರ್ಷ ಯಾರಿಗೂ ತೋಟದಲ್ಲಿ ಬರ್ಗೊಡ್ಲಿಲ್ರಿ ನಾನು, ಎಲ್ಲ ಮಾಣಿಕಲ್ ಬಿದ್ದಿದೆ ಅಂತ ಬಹಳ ಕಡಿಮೆ ದರದಲ್ಲಿ ಕೇಳ್ತಾ ಇದ್ರು ತೋಟ ಗುತ್ತಿಗೆಗೆ. ಅದಕ್ಕ ತಗೊಂಡೆ, ಏನೇ ಆಗ್ಲಿ ನಾವು ನಮ್ ಸ್ವಂತ ನಾವೇ ಮಾಡ್ಕೊಳ್ಳೋಣ ಅನ್ನುವಂತ ನಿರ್ಣಯ ತಗೊಂಡೆ ರೀ. ಅವಾಗಿನ ಹಿಡಿದು ಸಣ್ಣದಾಗಿ ನಮ್ಮ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಂಡು ಹೋಲ್ಸೇಲ್ ಮಾರ್ಕೆಟ್ಗೆ ಕಳ್ಸಂಗಿಲ್ರಿ. ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಮತ್ತು ನಮ್ಮ ಕರ್ನಾಟಕ ಬಹುತೇಕ ಭಾಗಗಳಲ್ಲಿ ನಾನು ಹಣ್ಣನ್ನು ಸಪ್ಲೈ ಮಾಡ್ತೀನಿ ರೀ ನೇರವಾಗಿ ಗ್ರಾಹಕರಿಗೆ ರೀ. ನಮ್ಗೆ ಒಳ್ಳೆ ರೇಟು ಕೊಡ್ತಾ ಇದಾರ್ರಿ, ಒಳ್ಳೆ ಗುಣಮಟ್ಟದ ಹಣ್ಣು ಕೊಡ್ತೀವಂದಾಗ ಒಳ್ಳೆ ರೇಟು ಕೊಡ್ತಾ ಇದಾರ್ರಿ ನಮ್ಗೆ. ಅದು ಸಾವಯವ ಹಣ್ಣು ಅಂದ್ಕೊಳ್ಳೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ಹೊಸದಾಗಿ ಒಂದ್ 5 ವರ್ಷ ನಡೆದು ಪ್ರತಿ ಮಾವಿನಕಾಯಿಗೂ ಕವರ್ ಹಾಕ್ತಾ ಇದ್ದೀವಿ, ಫ್ರೂಟ್ ಬ್ಯಾಗ್ ಅಂತಾರ್ರಿ. ಆ ಫ್ರೂಟ್ ಬ್ಯಾಗ್ ಹಾಕೋದ್ರ ಹಿಡಿದು ನೋ ಡಿಫೆಕ್ಟ್ ನೋ ಇಫೆಕ್ಟ್ ಅಂದ್ರೆ ನಮ್ ತಿನ್ನುವಂತವ್ರಿಗೆ ಯಾವ್ದೇ ಇಫೆಕ್ಟ್ ಇರಂಗಿಲ್ರಿ, ಯಾವ್ದೇ ರೋಗ ರುಜಿನಿಗಳು ಅಂತದ್ ಯಾವ್ದೂ ಇರಂಗಿಲ್ಲ. ಅದ್ರೊಳಗೆ ಯಾವ್ದೇ ಆ ಹಣ್ಣಿಗೂ ಯಾವ್ದು ರೋಗ ಇರಂಗಿಲ್ಲ, ಕೀಟದ ಬಾಧೆ ಕಡಿಮೆ ಆಗತ್ರಿ. ಅದ್ರೊಳಗೆ ವಿಶೇಷವಾಗಿ ಹಣ್ಣು ನೋಣದ ಬಾಧೆ ಕಡಿಮೆ ಆಗತ್ರಿ. ಆಮೇಲೆ ಇದಕ್ಕೆ ಶೀಕರಣೆ ಅವಧಿ ಬಹಳ ಜಾಸ್ತಿ ಇರತ್ರಿ, ಆಲ್ಮೋಸ್ಟ್ ಡಬಲ್ ಅನ್ಬಹುದ್ರಿ. 10 ದಿನ ಶೀಕರಣೆ ಮಾಡುವಂತ ಹಣ್ಣು 20 ದಿನ ಇಡಬಹುದ್ರಿ ಕವರ್ ಹಾಕಿ. ಒಳ್ಳೆ ಗುಣಮಟ್ಟ, ಒಳ್ಳೆ ಕಲರ್, ಒಂದ್ ಯಾವ್ದು ಚಿಕ್ಕ ಇರಂಗಿಲ್ಲ, ಮಚ್ಚಿ ಇರಂಗಿಲ್ಲ. ಆ ಹಣ್ಣು ಉದುರೋದೆಲ್ಲ ನಿಂತ ಮೇಲೆ ಕವರ್ ಹಾಕಕ್ ಸ್ಟಾರ್ಟ್ ಮಾಡ್ತೀರಿ ಸಣ್ಣ ಕಾಯಿ ಇರೋದ್ರಾಗೆ. ಎಷ್ಟು ಅಂದ್ರೆ ಒಂದು ಅಡಿಕೆ ಎಷ್ಟು ಕಾಯಿ ಇದ್ದಾಗ ಅಥವಾ ಹೇಗೆ ಕಾಯಿ ಎಷ್ಟು ಸೈಜ್? ಅದಕ್ಕಿಂತ ನಮ್ ಸಣ್ಣ ದೊಡ್ಡ ಬಾರಿ ಹಣ್ಣು ಇರುತ್ತಲ್ಲ, ದೊಡ್ಡ ಬಾರಿ ಹಣ್ಣು ಅಷ್ಟು ಸೈಜ್ ಬಂದ್ಮೇಲೆ ಹಾಕಕ್ ಸ್ಟಾರ್ಟ್ ಮಾಡ್ತೀವ್ರಿ. ಅಲ್ಲಿಂದ ನಾವ್ ಹಾಕೊಂತ ಹೋದಂಗ 20 ಎಕರೆ ತೋಟದಲ್ಲಿ ಸ್ವಲ್ಪ ದೊಡ್ಡದ ಆಗೇ ಬಿಡುತ್ತೀರಿ ಅಷ್ಟೊತ್ತಿಗೆ. ಅದು ಕವರ್ ಹಾಕ್ತಿರ್ತಾವ? ಪೇಪರ್ ಕವರ್ ಹಾಕ್ತಿರೋ, ಪ್ಲಾಸ್ಟಿಕ್ ಕವರ್ ಹಾಕ್ತಿರೋ, ಯಾವ್ದು ಹಾಕ್ತಿರ ಅಂದ್ರಿ? ಅದು ಪೇಪರ್ ಕವರ್, ಇದಕ್ಕೆ ವಿಶೇಷವಾಗಿ ಫ್ರೂಟ್ ಬ್ಯಾಗ್ ಅಂತ ಹೇಳಿ ಸಿಗುತ್ತ್ರಿ. ಒಂದು ಆಂಧ್ರದ ಕಂಪನಿ ಒಂದಿದೆ ರೀ ಫ್ರೂಟ್ ಟೆಕ್ ಅಂತ ಹೇಳಿ, ಅವ್ರ ಕಡೆ ನೀಡಿ ತಗೊಂತೀವ್ರಿ. ಆಮೇಲೆ ದಯಾನ್ ಅಂತೇಳಿ ಒಂದು ಗುಜರಾತಿನ ಕಂಪನಿ ಇದೆ, ಅಲ್ಲಿ ತಗೊಂತೀವ್ರಿ. ಬೇರೆ ಬೇರೆ ಕಡೆ ತಗೊಳೋದ ಉದ್ದೇಶ ಏನಂದ್ರೆ ನಮಗೆ ಹಣ್ಣಿನ ಗಾತ್ರ ನೋಡ್ಕೊಂಡು ಆಮೇಲೆ ಹಿಂದೆ ಮುಂದೆ ಇರುತ್ತ್ರಿ ಹಣ್ಣು, ಯಾವಾಗೂ ಏಕಕಾಲಕ್ಕ ಬಂದಿರಂಗಿಲ್ಲ ಹೂವು. ಅವಾಗ ಏನಾಗತ್ರಿ, ನಾವು ಮೊದಲನೇ ವರ್ಷ ಏನಾಗಿತ್ರಿ, ಎಲ್ಲಾ ಒಂದೇ ತರ ಕವರ್ ಹಾಕಿದಾಗ ಯಾವ್ದು ಬಂತಿರೋದು, ಯಾವ್ದು ಒಳ್ಳೆ ಹಣ್ಣಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ರಿ. ಅವಾಗ ಹಿಂಗೆ ಚರ್ಚೆ ಮಾಡ್ಬೇಕಾದ್ರೆ ನಮ್ಮೊಬ್ಬ ಆಪ್ತ ಮಿತ್ರ ರೀ ನಮ್ ಜೊತೆಗೆ ಓದ್ದವ್ರು, ಅವ್ರ ಜೊತೆ ಅವ್ರಿಗೆ ಕಳಿಸಿದ್ದ ಹಣ್ಣು, ಅವ್ರಂದ್ರು ಹಿಂಗ ಹಿಂಗ್ ಮಾಡ್ತಾ ಏನ್ ಮಾಡ್ತಾ ಇದ್ದೆ ಅಂದ್ರೆ ಹಿಂಗ್ ಮಾಡಿವಿ ಅಂತ ಹೇಳಿದೆ. ಅವ್ರೇನಂದ್ರು, ನೀವ್ ಹಂಗ್ ಮಾಡೋದಕ್ಕಿಂತ ಬೇರೆ ಬೇರೆ ಕಲರ್ ಹಾಕಿದ್ರೆ ನಿಮಗ್ ಗೊತ್ತಾಗತ್ತೆ ಅಂದ್ರಿ. ಅದಕ್ಕ ಬೇರೆ ಬೇರೆ ಕಂಪನಿ ಅವ್ರು ತರಿಸ್ತಾ ಇದ್ದೀನಿ, ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರುತ್ತಲ್ರಿ. ಅದರಿಂದ ಫಸ್ಟ್ ಬಂದಿರೋ ಕಾಯಿಗೆ 1 ಕಲರ್ ಹಾಕ್ತಿವಿ, 2ನೇ ಬಂದಿರೋ ಕಾಯಿಗೆ 2 ಕಲರ್ ಹಾಕ್ತಿವಿ, 3ನೇ ಕಲರ್ ಹಾಕ್ತಿವಿ, ಮೂರನೇದು ನಾಲ್ಕನೇದು ಹಂಗ ವಿವಿಧ ಬಣ್ಣಗಳನ್ನ ಹಾಕೋದ್ರ ಹಿಡಿದು ನಮಗೆ ಹಣ್ಣು ಹರಿಯೋದಕ್ಕೆ ಅನುಕೂಲ ಆಗಿದೆ. ಅದ್ರ ಮೇಲೆ ನಂಬರ್ ಇರ್ತಿದ್ರಿ ಒಂದು ಎರಡು ಮೂರು ಅಂತ ಹೇಳಿ, ಅದನ್ನ ಹುಡುಕಾಡಿ ಹರಿಬೇಕಂದ್ರ ಆಗಂಗಿಲ್ರಿ, ಬಹಳ ಪ್ರಾಬ್ಲಮ್ ಆಗತ್ತರಿ. ಇದು ಒಳ್ಳೆ ಆದಾಯ ಕೊಡುವಂತಾದ್ರಿ. ಆಮೇಲೆ ಮಾರ್ಕೆಟ್ ನಲ್ಲಿ ಒಯ್ದ್ರು ಆಲ್ಮೋಸ್ಟ್ ಡಬಲ್ ರೇಟಿಗ್ ಸಿಗುತ್ತರಿ ನಮಗೆ. ಈಗ ಕವರ್ ಹಾಕ್ತಕ್ಕಂತ ಕವರ್ ಬೆಲೆನೂ ನೋಡ್ಬೇಕಾಗತ್ತಲ್ಲ, ಅದ್ರ ಬೆಲೆ ಮತ್ತು ಅದ್ರದ್ದು ಎರಡು ರೂಪಾಯಿ ಒಂದಕ್ಕೆ ಕವರಿಗೆ ಬೀಳತ್ರಿ, ಎರಡು ರೂಪಾಯಿ ಕವರಿಗೆ ಬೀಳತ್ರಿ, ಒಂದ್ ಎರಡು ರೂಪಾಯಿಂದ ಮೂರು ರೂಪಾಯಿ ನಮಗ್ ಹಾಕೋದಕ್ಕಾಗತ್ರಿ. ಟ್ರಾನ್ಸ್ಪೋರ್ಟೇಶನ್ ಅದ್ರ ಕವರ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಸೇರಿ ಅದೇನು ನಮಗ ಅನ್ಸಿದ ಮಟ್ಟಿಗೆ ಅದ ಬಹಳ ಸ್ವಲ್ಪ ಅನಿಸ್ತದೆ ನಮಗ. ದೊಡ್ಡ ನಮ್ಗೆ ಆಲ್ಮೋಸ್ಟ್ ಡಬಲ್ ಬರ್ತಿರ್ಬೇಕಾದ್ರೆ ರೇಟು, ಇದು ಕವರ್ ಇಂದ ನೆಗ್ಲಿಜಿಬಲ್ ಅನಿಸ್ತೈತ್ರಿ, ಅದನ್ನ ನಾವು ನಿರಾಕರಿಸ್ಬೋದ್ರಿ. ಆ ಖರ್ಚನ್ನ ನಮಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡದ್ ಬೇಕಾಗಿಲ್ಲ. ಈಗ ಮಾವಿನ ತೋಟ ನೋಡ್ರಿ, ಹಳೆ ತೋಟ ನಿಮ್ದು, ಹಳೆ ತೋಟ ಅಂದ್ರೆ ಭಯಂಕರ ಅಂತರ ಇಟ್ಟು ಹಚ್ಚಿರ್ತಾರ ಅವಾಗೆಲ್ಲ. ಹಳೆ ಪದ್ಧತಿನೇ ಒಂದ್ ಲೆಕ್ಕಕ್ಕೆ ಚಲೋ ಅನ್ಸಾಕತೈತ್ರಿ. ಯಾಕಂದ್ರೆ ಇವತ್ತು ನಾವು ಹೈ ಡೆನ್ಸಿಟಿ ಮಾಡ್ತೀವ್ರಿ, 4 ಫೂಟಿಗೊಂದು 6 ಫೂಟಿಗೊಂದು ಗಿಡ ಹಚ್ಚಿ ಎಲ್ಲಾ ಬೇಸಾಯ ಕ್ರಮ ಮಾಡ್ಬೇಕಂದ್ರೆ ಮತ್ತೆ ದ್ರಾಕ್ಷಿಗೆ ಹೋದಂಗ ಈ ವರ್ಷ ಕಟಿಂಗ್ ಮಾಡೋದು, ಪ್ರೂನಿಂಗ್ ಮಾಡೋದು, ಇದೆಲ್ಲ ಮತ್ತೆ ವ್ಯರ್ಥ ಆಗ್ತಾ ಇದೆ ರೀ. ಇವತ್ತಿನ ಕಾಲದಲ್ಲಿ ನಮಗೆ ಆಳಿಂದ ಕೊರತೆ ನಮಗ್ ಗೊತ್ತಿದೆ ರೀ. ಹಂಗಿದ್ದಾಗ ಒಂದ್ ಸ್ವಲ್ಪ ಆದ್ರೆ ಒಳ್ಳೆ ಇಳುವರಿ ಬರ್ತೈತ್ರಿ. ನಾವು ಎಲ್ಲ ಕಷ್ಟಪಟ್ಟಂಗ ಹಿಟ್ಟಿದ್ದಷ್ಟು ರೊಟ್ಟಿ ಅಂತಾರಲ್ರಿ, ಹಂಗೆ ಅದನ್ನು ಒಳ್ಳೆ ಪದ್ಧತಿನೇ ರೀ. ಆದ್ರೆ ಸ್ವಲ್ಪ ಆಳ ಜಾಸ್ತಿ ಆಗತ್ರಿ. ಇದ್ರೊಳಗ ಆದ್ರೂ ಚೆನ್ನಾಗಿದೆ ರೀ. ನಾವು ಒಂದ್ ಸ್ವಲ್ಪ ಪ್ರೂನಿಂಗ್ ಮಾಡ್ಕೊಂಡು ಹೈಟ್ ಹೋಗದಂಗ ಮಾಡ್ಕೊಂಡು ಗಿಡ ಕೆಳಗಿರುವಂತ ಮಾಡ್ಕೊಂಡ್ರೆ ಇದು ಆದ್ರೂ ಚೆನ್ನಾಗಿದೆ ರೀ. ಹಳೆ ಪದ್ಧತಿ ಒಳಗ ಒಂದ್ ಎಕರೆದಲ್ಲಿ ಎಷ್ಟು ಕುಂತಾವ್ ತಮ್ದೆಲ್ಲ ಸಸಿಗಳು? ನಮ್ದೆಲ್ಲ 40 ಕುಂತಿತ್ರಿ, ಈಗೆಲ್ಲ 80 ಮಾಡಿದೀವಿ. 80 ಮಾಡಿದ್ರಿ? 80 ಅಂದ್ರೆ ಅದನ್ನ ಕೊಯ್ದಿವಲ್ರಿ ಗಿಡ ಎಲ್ಲ 3 ಫೂಟ್ ಎತ್ತರ ಮೇಲೆ ಕೊಯ್ದು ಅದನ್ನೆಲ್ಲ ಗ್ರಾಫ್ಟ್ ಮಾಡಿದಾಗ ಒಂದೊಂದು ಪ್ಲಾಟ್ ಒಂದೊಂದ್ ತರ ಮಾಡಿವ್ರಿ. ರಸ್ಪುರಿ, ರತ್ನ, ಕೇಸರ್, ದಶೇರಿ, ಇಮಾಮ್ ಪಸಂದ್, ಕೊಬ್ಬರಿ ಮಾವು, ಸುವರ್ಣರೇಖಾ, ಮಲ್ಲಿಕಾ, ಮತ್ತೆ ಆಪೂಸು, ಇಂಥವೆಲ್ಲ ಮಾಡಿವ್ರಿ. ಅದು ಯಾವ ಗಿಡ ಹಚ್ಚಿರ್ತೀವ ಯಾವ ಪ್ಲಾಟ್ ನಲ್ಲಿ ಅದೇ ಗಿಡನೇ ತಂದು ಅಲ್ಲಿ ಅವ್ 4 ಗಿಡದ ನಡುವೆ ಡೈಗನಲ್ ನಲ್ಲಿ ಹಚ್ಚಿದೀವ್ರಿ. ಅದರಿಂದ 80 ಗಿಡ ಕುಂದಿರ್ತಾವ್ರಿ ಎಕರೆಗೆ. ಮತ್ತೆ ನಾವು ಗಿಡ ಹಚ್ಚಿದ್ದು ಇನ್ನುವರೆಗೂ ಬೆಳೆ ಬಂದಿಲ್ರಿ. ಇದ್ರ ಜೊತೆಗೆ ಹಚ್ಚಿದ್ದು ಕೊಯ್ದು ನಾವು ಗ್ರಾಫ್ಟ್ ಮಾಡಿದ್ದು ಈಗಾಗಲೇ ಬೆಳೆ ಉತ್ತಮವಾದ ಇಳುವರಿನೂ ಕೊಡ್ತಾ ಇದೀವಿ. ಇವಾಗ ಒಂದು ನೋಡ್ತಾ ಇರ್ತೀವಿ ನಾವು ಒಂದು ಸಮಸ್ಯೆ ಮಾವಿನ ಬೆಳೆಯಲ್ಲಿ ಅಂತಂದ್ರೆ, ರೈತರು ಹೇಳೋದು ಇಲ್ರಿ ಹೋದ ವರ್ಷ ಕಾಯಿ ಚೆನ್ನಾಗಿತ್ತು, ಈ ವರ್ಷ ಕಾಯಿ ಆಗ್ಲೇ ಇಲ್ಲ ನಮಗೆ, ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಕಾಯಿ ಅಂತಿರ್ತಾರೆ. ಏನು ಅಲ್ಟರ್ನೇಟ್ ಕ್ರಾಪ್, ಅಲ್ಟರ್ನೇಟ್ ಕ್ರಾಪ್ ಇರೋದೆ ರೀ ಇದ್ರೊಳಗೆ. ಆದ್ರೆ ನಮ್ಮಲ್ಲಿ ಏನಾಗಿದೆ ರೀ, ಒಂದ್ ತೊಂಗಿ ಬಿಟ್ರೆ ಒಂದ್ ತೊಂಗಿ ಬಿಡಂಗಿಲ್ಲ, ಅಥವಾ ಒಂದ್ ಗಿಡ ಬಿಟ್ರೆ ಒಂದ್ ಗಿಡ ಬಿಡಂಗಿಲ್ಲ, ಅದು ಮುಂದಿನ ವರ್ಷ ಬಿಡುತ್ತರಿ. ಜೆನೆಟಿಕ್ ಅದೇ ಹಂಗಿರತ್ತಂತೀರ ಸಸ್ಯ? ಹೌದ್ರಿ ಹೌದ್ರಿ, ಅದೇ ಅಲ್ಟರ್ನೇಟ್ ಕ್ರಾಪ್ ಇರಿ ಅದ್ರದ್ದು, ಜೆನೆಟಿಕಲಿ ಅಷ್ಟೇ ರೀ ಇರೋದೆ. ಆಮೇಲೆ ಕಂಟಿನ್ಯೂಸ್ ಬೇರಿಂಗ್ ಇದನ್ನು ಐತ್ರಿ, ಅದ್ರೊಳಗೆ ವೆರೈಟೀಸ್ ಅದಾವ. ಅವು ಅದಾವ್ರಿ. ಆಮೇಲೆ ಈಗ 12 ತಿಂಗಳು ಬರುವಂತ ಮಾವಿನ ಹಣ್ಣು ಅದಾವ್ರಿ, ATM ಅಂತಾರ್ರಿ, ಆಲ್ ಟೈಮ್ ಮ್ಯಾಂಗೋ ಅಂತೇಳಿ, ಅದನ್ನು ಹಚ್ತೀವ್ರಿ. ಮಿಯಾಜಾಕಿ ಹಚ್ತೀವ್ರಿ. ಆಮೇಲೆ ಆಪಲ್ ಕಲರ್ಡ್ ವೆರೈಟೀಸ್ ಬಾಳ ಹಚ್ಚೀನ್ರಿ. ಈಗ ಸ್ವಾಮಿ ಆಕ್ಟಿನ್ ಅಂತೇಳಿ ಒಂದು, ಆಮೇಲೆ ಅಂಬಿಕಾ, ಅರುಣಿಕಾ, ಇಂಥವೆಲ್ಲ ಇವೆ. ಆಮೇಲೆ ಮಿಯಾಜಾಕಿ, ಮಿಯಾಜಾಕಿ ಅಂದ್ರೆ ಅತಿ ಕಾಸ್ಟ್ಲಿಯಸ್ಟ್ ಹಣ್ಣು ರೀ ಅದು. ಮಿಯಾಜಾಕಿ ಅಂದ್ರೆ ಬಾಳ ತುಟ್ಟಿ ಅಂತ ಹೇಳ್ತಿರ್ತಾರ ಅದು. ಹೌದ್ರಿ, ಹೇಳ್ತಾರ್ರಿ. ನಮ್ ಮನೆಗೆ ತಿನ್ನೋದಕ್ಕಂತ 2 ಗಿಡ ಹಚ್ಚಿನ್ರಿ, ಅವೆಲ್ಲ UP ನಿಡ್ದೆ ತಂದಿದೀವ್ರಿ ನೇರವಾಗಿ. ನಮ್ಮ ಒಬ್ಬ ಫ್ರೆಂಡ್ ಜಯರಾಮ್ ಅಂತೇಳಿ ಇಲ್ಲಿ ಬಳ್ಳಾರಿ ಅವ್ರಿ, ಅವ್ರ ಮುಖ ಹತ್ರ ಹೊಲ ಇದೆ ರೀ, ಅವ್ರು ತರ್ತಾ ಇದ್ರು. ಅವಾಗ ನಾನು ಅವ್ರ ಜೊತೆಗೆ ತರಿಸಿ ನಾನು ಬಳ್ಳಾರಿಗೆ ಹೋಗಿ ಹಾಕೊಂಡ್ ಬಂದ್ಬಿಟ್ಟೆ ರೀ ಗಿಡಗಳನ್ನ. ನೋಡಿ, ನಿಮ್ದು ಮಾವಿನ ಬೆಳೆ ಮೇಲೆ ಬಹಳಷ್ಟು ಆಸಕ್ತಿ ಇದೆ, ಸಾಕಷ್ಟು ವೆರೈಟಿಗಳ ಕಲೆಕ್ಷನ್ ಮಾಡಿದಿರಿ, ಯಾಕೆ ಈ ರೀತಿ ಮಾವಿನ ತೋಟದಲ್ಲಿ ಆಸಕ್ತಿ ಬಂತು ತಮ್ಗೆ? ನನಗ ಆಸಕ್ತಿ ಎದಕ್ ಬಂತು ಅಂದ್ರೆ, ನಮ್ ನೇರವಾಗಿ ಮಾರುಕಟ್ಟೆ ಆಗುವಾಗ ಎಲ್ಲರೂ ವೆರೈಟೀಸ್ ಕೇಳಾಕತ್ತರಿ, ಬೇರೆ ಬೇರೆ ವೆರೈಟಿ ಕೇಳಿದ್ರು, ವೆರೈಟೀಸ್ ಕೇಳಾಕತ್ತರಿ. ವೆರೈಟೀಸ್ ಕೇಳಿದಾಗ ನಮ್ಮ ಹತ್ರ ಇಲ್ಲಲ್ಲ ಅಂತೇಳಿ ಅನ್ಕೊಂತಿದ್ದೆ. ಅವಾಗ ಒಂದ್ ನಿರ್ಣಯ ತಗೊಂಡಿರಿ, ನಾನು ಬರಗಾಲ ಬಂದಾಗ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದ್ದು ರೀ ಗಿಡ, ಹಳೆ ಮರಗಳು 45 ವರ್ಷದ ಮರಗಳೆಲ್ಲ ಕೆಲವೊಂದ್ ಡ್ಯಾಮೇಜ್ ಆಗಿದ್ದು 1 ಎಕರೆ ಒಳಗೆ. ಅವಾಗ 5 ವರ್ಷ ಬರಗಾಲ ಇತ್ತಲ್ರಿ, 2013-19 ಅವಾಗ ನಾವೇನ್ ಮಾಡಿದೀವಿ ಅಂದ್ರೆ ಅವು ಗಿಡ ಎಲ್ಲ ಕೊಯ್ದು ಬಿಟ್ಟಿವ್ರಿ. ಕೊಯ್ದು ಅವಾಗ ಗ್ರಾಫ್ಟ್ ಮಾಡ್ಕೊಂಡಿವ್ರಿ, ಅವ್ ಮಾಡ್ಕೊಂಡು ಈ ವರ್ಷ ಆಗ್ಲೇ ಬೆಳೆ ತೆಗಿತಾ ಇದೀವ್ರಿ ನಾವು. ಹೋದ ವರ್ಷ ಸ್ವಲ್ಪ ಬಂದಿತ್ತರಿ, ಈ ವರ್ಷ ಚೆನ್ನಾಗಿದೆ ರೀ ಬೆಳೆ. ಹೇಗೆ ಮಾವಿನ ತೋಟದಲ್ಲಿ ನೀರು ನಿರ್ವಹಣೆ ಅದು ಹೇಗ್ ಮಾಡ್ತಾ ಇರ್ತೀರಿ? ನೀರು ನಿರ್ವಹಣೆ ನೀರ್ ನಿರ್ವಹಣೆ ಅಂದ್ರೆ ಬಾತಿ ಕಡಿಮೆ ನೀರ್ ರೀ. ಆದ್ರ ಹೂವಾಗಿ ಗೋಲಿ ಸೈಜ್ ಬಂದಾಗ ಮಾತ್ರ ಅತಿ ಹೆಚ್ಚು ನೀರ್ ಬೇಕ್ರಿ, 1 ತಿಂಗಳು 2 ತಿಂಗಳು. ಆಮೇಲೆ ನೀರ್ ಅವಶ್ಯಕತೆ ಕಡಿಮೆ ಇರುತ್ತೆ, ಕಡಿಮೆ ರೀ. ಆಮೇಲೆ ಮಳೆಗಾಲದಾಗಂತೂ ವಿಶೇಷವಾಗಿ ನೀರೇ ಬಿಡಂಗಿಲ್ರಿ, ಎಲ್ಲ ಡ್ರಿಪ್ ಎಲ್ಲ ಸುತ್ತಿ ಮೇಲೆ ಹಾಕ್ಬಿಟ್ಟಿರ್ತೀವ್ರಿ. ಆಮೇಲೆ ಅದಕ್ಕೆ ನೀರ್ ಕೊಡ್ಬೇಕು ಆದಾಗ ಏನ್ ಮಾಡಿರ್ತೀವ್ರಿ, ನಾವೆಲ್ಲ ಸಣ್ಣ ಹಾಕಿರ್ತೀವ್ರಿ. ಇದಕ್ಕೆಲ್ಲ ಈ ಹಸಿರೆಲೆ ಗೊಬ್ಬರ ಕೊಡುನು ಅಂತೇಳಿ ನಮ್ಗೆ ಈಗ ತಿಪ್ಪೆ ಗೊಬ್ಬರ ಹಾಕ್ಬೇಕಂದ್ರೂ ಕಷ್ಟನೇ ರೀ. ತಿಪ್ಪಿ ನಮಗ್ ದನ ಅದಾವ್ರಿ, ತಿಪ್ಪಿ ಗೊಬ್ಬರನು ಇರುತ್ತರಿ. ಅದನ್ನೇನ್ ಮಾಡ್ತೀರಿ, ಒಂದ್ ಸಣ್ಣ ಜೆ ಸಿ ಬಿ ಇದೆ ರೀ ನಮ್ದು, ನಮ್ಮ ಬಂಧುಗಳದು, ಅದನ್ನ ಬಾಡಿಗೆ ತಂದು ನಾನೇ ಹಾಕೊಂಡ್ ಬಿಡ್ತೀನಿ ರೀ ಗೊಬ್ಬರ. ಅದು ಮುಂದಿನ ಬಕೆಟ್ಲೆ ಗಿಡದಾಗ ಹಾಕೊಂಡು ರೋಟೋವೇಟರ್ ಹೊಡೆದ್ ಬಿಡ್ತೀವ್ರಿ. ಆಮೇಲೆ ಇದು ಯಾವ್ದು ಹತ್ತರಲ್ಲಿ ಗೊಬ್ಬರ ಹಾಕಿ ಬಿಡ್ತೀವ್ರಿ, ಅಂದ್ರೆ ಸಣಬು ಇಂಥದೆಲ್ಲ ಹಾಕಿ ಮುಗ್ಗು ಹೊಡೆದು ಇದಕ್ಕೆಲ್ಲ ಪೋಷಕಾಂಶಗಳ ಲೋಪ ಅದು ಬರದಂಗೆ. ಆಮೇಲೆ ಬರಗಾಲ ಬಂದಾಗ ನೀರ್ ಹಿಡಿಯುವಂತ ಸಾಮರ್ಥ್ಯನೂ ಹೆಚ್ಚಿಗೆ ಆಗತ್ರಿ ಭೂಮಿಗೆ. ಈ ಎಲ್ಲ ಪದ್ಧತಿಯನ್ನ ಅಳವಡಿಸ್ತಾ ಇದೀನ್ರಿ. ಆಮೇಲೆ ನೀರಿನ ನಿರ್ವಹಣೆಗೆ ಬಂದ್ರ ಮೊದಲಿಡ್ದು ಸ್ವಲ್ಪ ಕಡಿಮೆ ನೀರ್ ಕೊಡೋದೇ ಒಳ್ಳೇದು ಅನ್ಸುತ್ತೆ ನಮಗೆ. ನೀರ್ ಕಡಿಮೆ ಎದಕ್ಕಂದ್ರೆ ಅವು ಸ್ವಾವಲಂಬಿಯಾಗಿ ಬದುಕ್ಬೇಕು ಗಿಡ. ನಾವು ನೀರು ಕಡಿಮೆ ಅಂದ್ರೆ ಬದುಕೋದಕ್ ಮಾತ್ರ ನೀರ್ ಕೊಡ್ಬೇಕು, ಅದ ಆಳವಾಗಿ ಬೇರು ನೀರನ್ನು ಹುಡುಕಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಅನಿಸಿಕೆ ರೀ ನಂದು. ಅದ್ರಂಗೆ ಮಾಡೀನ್ರಿ. ಕೆಲವೊಂದ್ ಕಡೆ ಏನ್ ಮಾಡೀನ್ರಿ, ಗ್ಯಾಪ್ ಆದಲ್ಲಿ ಗೊಟ್ಟಾನೆ ಹಾಕಿ ಬಿಟ್ಬಿಟ್ಟಿನ್ರಿ. ಬಹಳ ಕಡಿಮೆ ನೀರ್ ಕೊಡ್ತಿದ್ದೇರಿ ಅದಕ್ಕೆ, ಯಾವಾಗ ಒಂದ್ ಬಕೆಟ್ ನೀರ್ ಹಾಕ್ತಿದ್ದೇರಿ ಮಳೆ ಆಗದೆ ಇರುವಾಗ. ಅದಿ ಹುಲ್ಸಾಗಿ ಬೆಳೆದು ಅಲ್ಲೇ ಗ್ರಾಫ್ಟ್ ಮಾಡ್ಕೊಂಡು ನನ್ಗೆ ಯಾವ ವೆರೈಟಿ ಬೇಕು ಆ ವೆರೈಟಿ ಮಾಡ್ಕೊಂಡಿದೀನಿ. ಸೆಸಿರ್ ತರೋದು ಅದನ್ನ ಮಾಡಿಲ್ರಿ ನಾನು, ಮಾಡಿಲ್ಲ. ಅಲ್ಲೇ ಗೊತ್ತ ಹಾಕಿ ಗಿಡ ಬೆಳೆಸ್ಕೊಂಡು ಅದಕ್ಕೆ ಗ್ರಾಫ್ಟ್ ಮಾಡ್ಕೊಂಡು ಯಾವ ವೆರೈಟಿ ಬೇಕು ಆ ವೆರೈಟಿ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ಒಂದು ಕೆಲವೊಂದ್ ಜನ ರೈತರು ಏನ್ ಮಾಡಿದ್ದಾರೆ, ಒಂದೇ ಗಿಡದಲ್ಲಿ ಒಂದು ನಾಲ್ಕೈದು ವೆರೈಟಿಗಳನ್ನ ಗ್ರಾಫ್ಟ್ ಮಾಡ್ಬಿಟ್ಟಿರ್ತಾರೆ ಒಂದ್ ಗಿಡಕ್ಕೆ. ನಮ್ಮಲ್ಲಿ ಇದೆ ರೀ, ನಮ್ಮಲ್ಲಿ ಮಾಡಿವ್ರಿ. ಆದ್ರೆ ಅದ್ರೊಳಗ ಒಂದು ಎಲ್ಲದ್ರೊಳಗೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನೋದ್ ಇರ್ತಾವ್ರಿ. ಇದ್ರೊಳಗ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇದು ಹೂ ಇರೋ ಹಂತದಲ್ಲಿ ಹೂ ಇರಂಗಿಲ್ರಿ, ಇದು ಕಾಯಿ ಆದ್ಮೇಲೆ ಅದು ಹೂ ಬರುತ್ತೆ. ಇದೆಲ್ಲ ಸತ್ವವನ್ನ ಎಳ್ಕೊಂಡ ಮೇಲೆ ಅದು ಕಾಯಿ ಸಣ್ಣದಾಗತ್ರಿ. ಆಮೇಲೆ ಲಾಸ್ಟ್ ಬಿಟ್ಟಿರುವಂತ ವೆರೈಟಿ ಏನೈತಿ, ಎಲ್ಲ ಉದುರು ಹೋಗುವಂತ ಸಾಧ್ಯತೆನೂ ಜಾಸ್ತಿ ಇರತ್ತೆ. ಜಾಸ್ತಿ ಇರತ್ತೆ. ಇದೆಲ್ಲ ಇದ್ದಿದಂತ ಆಹಾರನ್ನೆಲ್ಲ ಬಳಸ್ಕೊಂಡ್ಬಿಟ್ಟಿರ್ತ್ರಿ ಮೊದಲಿನ ಬಂದಿರುವಂತ ಶಾಯಿ. ಅದು ನನ್ನ ಅನುಭವಕ್ಕೆ ಬಂದಿರೋದ್ರಿ. ಕವರ್ ಹಾಕೋದಾಯ್ತು. ಈಗ ಮಾವಿನಲ್ಲಿ ಹೂ ಉದುರೋದು ಕಾಯಿ ಉದುರೋದು ದೊಡ್ಡ ಸಮಸ್ಯೆ ಅಂತ ಹೇಳ್ತಿರ್ತಾರೆ ರೈತರು. ಬಹಳಷ್ಟು ಸಮಸ್ಯೆ ಇದಂತೂ ಬಹಳ ಜಾಸ್ತಿ ಇದೆ ರೀ. ಆಮೇಲೆ ಈ ವರ್ಷ ಜಿಗಿದು ಬಹಳಷ್ಟು ಇಷ್ಟೊಂದು ಟೆಂಪರೇಚರ್ ಇದ್ರೊಳಗೆ ಜಿಗಿದು ಬಹಳ ಹಾವಳಿ ಆಗಿದೆ ರೀ ಈ ವರ್ಷ. ಆದ್ರೆ ನಾನ್ ಬಹಳ ಚಿಂತೆ ಮಾಡಂಗಿಲ್ರಿ ಜಿಗಿ ಸಲುವಾಗಿ. ಯಾಕಂದ್ರೆ ನಾನ್ ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದು ನನಗೆ ಅತಿ ಕಡಿಮೆ ಜಿಗೆ ಇದೆ. ಜಿಗಿ ಬಂದ ತಕ್ಷಣ ಇವೆಲ್ಲ ಜೈವಿಕ ಕೀಟನಾಶಕಗಳ ಜೊತೆಗೆ ಬೇವಿನ ಎಣ್ಣೆ ಕಲಿಸ್ತೀನಿ. ಜೈವಿಕ ಕೀಟನಾಶಕಗಳಂದ್ರೆ ವರ್ಟಿಸಿಲಿಯಂ ಲಕಾಣಿ, ಬೆವೇರಿಯಾ ಬ್ಯಾಸಿಯಾನ ಹಾಗೂ ಟ್ರಾಜಿಯಂ, ಮೂರು ತಗೊಂಡು ಸ್ಪ್ರೇ ಮಾಡ್ತೀನಿ. ಆಮೇಲೆ ಒಂದು ಕೀಟನಾಶಕ ಅದರೊಳಗೆ ಕಲಿಸಿರ್ತೀನಿ, ಸುಡೋಮೋನಾಸ್ ಅನ್ನುವಂತದ್ದು. ಅದು 5 ಗ್ರಾಮ್, ಇವೆಲ್ಲ 2-2 ಗ್ರಾಮ್ ಹಾಕಿರ್ತೀನಿ. ಹಾಕಿ ಈ ಕೀಟನಾಶಕಗಳನ್ನ 2-2 ಗ್ರಾಮ್ ಹಾಕಿ ಮುಂಜಾನೆ 6 ಗಂಟೆಗೆ ಬೆಳಕ್ ಹರಿಯೋದ್ರಾಗೆ ಸ್ಟಾರ್ಟ್ ಮಾಡ್ತೀರಿ ಎಣ್ಣೆ ಹೊಡೆಯಕ್ಕೆ. 9 ಗಂಟೆಗೆ ಬಂದ್ ಮಾಡ್ತೀರಿ, ಮತ್ತೆ ಸಾಯಂಕಾಲ ಹೊಡಿತೀವ್ರಿ. ಯಾವ್ದೇ ರಾಸಾಯನಿಕ ಕೀಟನಾಶಕಗಳನ್ನ ಬಳಸೋದಿಲ್ಲ ತಾವು? ಬಳಸಂಗಿಲ್ರಿ, ಬಳಸಂಗಿಲ್ರಿ, ಎಲ್ಲ ಸಾವಯವ. ಸಾವಯವ ರೀ. ಆಮೇಲೆ ಇದ್ರ ಜೊತೆಗೆ ಬೇವಿನ ಎಣ್ಣೆ ಜೊತೆಗೆ ಒಂದ್ ಲೀಟರ್ ಬೇವಿನ ಎಣ್ಣೆಗೆ ಒಂದ್ 20 ಶಾಂಪೂ ಹಾಕ್ತೀನಿ. ಆಮೇಲೆ ಒಂದ್ 1000 ಲೀಟರ್ 1 ಗ್ರಾಮ್ ಅಷ್ಟು ವೀಲ್ ಸರ್ಫ್ ಪೌಡರ್ ಹಾಕ್ತೀನಿ. ಅದರಿಂದ ಜಿಗಿ ಇರುವುದೆಲ್ಲ ಸ್ವಚ್ಛ ಆಗಿಬಿಡುತ್ತೀರಿ, ಕ್ಲೀನ್ ಆಗಿಬಿಡುತ್ತೀರಿ, ತೊಳ್ಕೊಂಡು ಹೋಗುತ್ತೆ. ಆಮೇಲೆ ಅಷ್ಟಾಗಿ ಉಳ್ದಲ್ಲಿ ಒಂದ್ ಸ್ವಲ್ಪ ಕರ್ಗಾಗತ್ತಲ್ರಿ ಜಿಗಿ, ಅದ್ರ ಮೇಲೆ ಫಂಗಸ್ ಡೆವಲಪ್ ಆಗಿ ಶಿಲೀಂಧ್ರ ಉಲ್ಬಣವಾಗಿ ಅದ್ ಕರ್ಗಾಗಿಬಿಡುತ್ತೀರಿ ಆ ಜಿಗಿ ಪದಾರ್ಥ. ಆ ಜಿಗಿ ಪದಾರ್ಥಕ್ಕ ಅದಕ್ಕೆ ಒಂದ್ 5 ಗ್ರಾಮ್ ಲೀಟರ್ಗೆ ನೀರಿಗೆ ಗಂಜಿ ಪುಡಿ ಇರ್ತಲ್ರಿ ನಮ್ ಬಟ್ಟೆಗೆ ಹಚ್ಚು ಗಂಜಿ ಪುಡಿ, ಅದನ್ನ ಹಾಕಿ ಸ್ಪ್ರೇ ಮಾಡ್ತೀರಿ. ಅದು ಬಿಸಿಲಾದಾಗ ಅದು ವಸ್ತು ಅದಕ್ಕೆ ಗಂಜಿ ಪುಡಿ ಹಿಡ್ಕೊಂಡು ಎಲ್ಲ ಉದಿರಿ ಹೋಗ್ಬಿಡುತ್ತೀರಿ. ಅಂದ್ರೆ ನಿಮ್ಗೆ ಕೀಟ ನಿರ್ವಹಣೆ ದೊಡ್ಡ ಸಮಸ್ಯೆ ಆಗಿಲ್ಲ ಮಾವಿನ? ದೊಡ್ಡ ಸಮಸ್ಯೆ ಆಗಿಲ್ರಿ. ಬಟ್ ಕವರ್ ನಾಗು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅದಾವ್ರಿ. ಈ ಕವರ್ ನಲ್ಲಿ ಇರುವಂತ ಹಣ್ಣಿಗೆ ಒಂದ್ ಸ್ವಲ್ಪ ಇದು ಯಾವ್ದು ಮೀಲಿ ಬಗ್ ಅಂದ್ರೆ ಹಿಟ್ಟು ತೆಗೆನೆ ಬರುವಂತ ಸಾಧ್ಯತೆನು ಐತ್ರಿ ಇದ್ರೊಳಗೆ ಜಾಸ್ತಿ. ಯಾಕಂದ್ರೆ ಒಳಗ್ ಕುದಿ ಬಾಳ ಇರುತ್ತಲ್ರಿ, ಕುದಿ ಇರುತ್ತೆ, ಆಮೇಲೆ ಕಟ್ಟಿದ ಮೇಲೆ ಮುಗಿದೋದು, ಕವರ್ ಬಿತ್ತಿಗೆ ಆಗದಲ್ಲ ಮುಗಿದೋತ್ರಿ. ನಾವೇನ್ ಮಾಡ್ತಾ ಇದೀವ್ರಿ ಅದಕ್ಕೆ, ಅದಕ್ಕ ಪರಾವಲಂಬಿ ಜೀವಿ ಪ್ಯಾರಾಸೈಟ್ಸ್ ಅಂತಾರಲ್ರಿ, ಅದನ್ನ ತಂದು ಬಿಡ್ತಾ ಇದೀವಿ. ಅದು ಕ್ರಿಪ್ಟೋಲಿಮಿನಸ್ ಮೋಂಟೋಜೆರಿ ಅಂತ ಐತ್ರಿ. ಅಂದ್ರ ಅದು ಒಂದು ಗುಲ್ಗಂಜಿ ಕೀಟದ ಒಂದು ಪ್ರಭೇದ ರೀ. ಅದನ್ನ ನಾವೇ ಉತ್ಪಾದನೆ ಮಾಡ್ಕೊಂತೀವ್ರಿ ನಮ್ ತೋಟದಲ್ಲಿ. ಮೊದ್ಲು ಜಿಗಿ ಎಲ್ಲರೇ ಕಾಣ್ತು ಅಂದ್ರೆ ಅದನ್ನ ನಮ್ ಕುಂಬಳಕಾಯಿ ಮೇಲೆ ಬಿಟ್ಟಿರ್ತೀವ್ರಿ. ಆ ಕುಂಬಳಕಾಯಿ ಮೇಲೆ ಎಲ್ಲ ಡೆವಲಪ್ ಆದ್ಮೇಲೆ ಅದನ್ನ ತಿನ್ನಕ್ ಅಂತೇಳಿ ಆ ಹುಳಗಳನ್ನ NBAIR ಅನ್ನುವಂತ ಒಂದು ಸಂಸ್ಥೆ ಇದೆ ರೀ ಬೆಂಗಳೂರಿನಲ್ಲಿ, ಹೆಬ್ಬಾಳಲ್ಲಿ CBI ಸರ್ಕಲ್ ಹತ್ರ ವೆಟರ್ನರಿ ಕಾಲೇಜ್ ಪಕ್ಕದಲ್ಲೇ. ಅಲ್ಲಿ NBAIR ಅಂದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಇನ್ಸೆಕ್ಟ್ ರಿಸರ್ಚ್ ಅಂತ ಹೇಳ್ರಿ. ಅಲ್ಲೆಲ್ಲ ನಿಮಗ್ ಪರಾವಲಂಬಿ ಜೀವಿಗಳು ಸಿಗ್ತಾವ್ರಿ. ಅಲ್ಲಿ ಯಾವ್ದಂದ್ರೆ ಈಗ ಕಪ್ಪು ತಲೆ ಹುಳ ಬರುತ್ತೆ ಇದ್ರೊಳಗೆ, ಯಾವ್ದು ತೆಂಗಿ ಒಳಗೆ, ಅದಕ್ ತಿನ್ನುವಂತ ಹುಳ. ಆಮೇಲೆ ನಮಗ್ ತೊಗರಿ ಒಳಗ್ ಬರುವಂತ ಕೀಟಗಳಿಗೆ ತಿನ್ನುವಂತ ಹುಳ. ಮತ್ತೆ ನಮ್ ಭತ್ತದೊಳಗೆ ಈ ಸ್ಟೆಮ್ ಬೋರರ್ ಅಂತಾರಲ್ರಿ, ಕಾಂಡ ಕೊರಕ, ಕಾಂಡ ಕೊರಕ, ಅದಕ್ಕೂ ಅದನ್ನು ತಿನ್ನುವಂತ ಹುಳ, ಹುಳದ ತತ್ತಿ ಸಿಗ್ತಾವ್ರಿ, ಮೊಟ್ಟೆ ಸಿಗ್ತಾವ. ಹೌದು, ಇಂಥದೆಲ್ಲ ತಂದು ನಾವ್ ನಿಯಂತ್ರಣ ಮಾಡ್ಕೋಬಹುದ್ರಿ. ಮನಸ್ಸಿದ್ರೆ ಮಾರ್ಗ ಇರುತ್ತ್ರಿ, ಮಾರ್ಗ ಹುಡುಕಿ ಆಡ್ಬೇಕಷ್ಟೇ ರೀ. ಹೌದು, ಅಂದ್ರೆ ಮುಖ್ಯವಾದದ್ದು ಮಾವಿನಲ್ಲಿ ಜಿಗಿ ಉಳಿದ ಸಮಸ್ಯೆನ, ಅದನ್ನ ಬಿಟ್ರೆ ಅಂತಾವ್ ಹೇಳ್ಕೊಳ್ಳುವಂತದ್ ಏನು ಸಮಸ್ಯೆ ಬರೋದಿಲ್ಲ ಅಂತಿರ್ತಾವ. ಹೌದ್ರಿ, ಹೌದು, ಇರ್ತೈತ್ರಿ ಸಮಸ್ಯೆ ಅನ್ನೋದು ಎಲ್ಲ ಇರೋದೇ ರೀ. ಅದು ನಾವು ಸರಿಯಾಗಿ ಯಾವಾಗ ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಿದಾಗ ಅದ್ರದ್ದು ಜಾಸ್ತಿ ಉಲ್ಬಣ ಆಗಂಗಿಲ್ರಿ ಅಷ್ಟೇ. ಅದ ಅಲ್ಲಿಗೆ ನಿಯಂತ್ರಣ ಮಾಡ್ಕೊಂಡು ಹೋಗೋದೇ ರೀ. ನಾನೇ ಕೆಮಿಕಲ್ ಹೊಡಿಬೇಕಾದ್ರೆ ಈ ಜಿಗಿ ಕಂಟ್ರೋಲಿಗೆ ಬರ್ತಿರ್ಲಿಲ್ರಿ. ಈಗ ನಮ್ ಪಕ್ಕದ ತೋಟದವ್ರದಾರ್ರಿ, ಅವರೆಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದಾರಂದ್ರೆ ನನ್ನಷ್ಟು ನಿಯಂತ್ರಣಕ್ಕೆ ಬಂದಿಲ್ರಿ. ಬಂದಿಲ್ಲ, ಎದಕ್ ಬಂದಿಲ್ಲ ಅಂತಂದ್ರೆ ಇದ್ರೊಳಗ ಸಾವಯವ ಅಂದ್ರ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ಬೋದ್ರಿ. ನಮಗ್ ಬೇಕಾದಂತ ಉಪಕಾರಿ ಕೀಟಗಳು ಸಾಯಂಗಿಲ್ರಿ. ಅದಕ್ಕ ನಾವ್ ಹೊಡೆದಿರುವಂತ ಸ್ಪ್ರೇ ನೀಡಿದ್ರೆ ಅದಕ್ ಮಾತ್ರ ರೋಗ ಬೀಳತ್ರಿ. ಆಮೇಲೆ ಇರುವಂತ ಕೆಲವೊಂದು ಉಪಕಾರಿ ಕೀಟಗಳು ಅದನ್ನ ತಿಂದು ಅದನ್ನ ನಾಶ ಮಾಡುವಂತ ಸಂದರ್ಭಗಳು ಬಹಳ ಇರ್ತಾವ. ಈಗ ಮಾವಿನ ಒಂದು ಇಷ್ಟೆಲ್ಲ ಕ್ಷೇತ್ರ ತಮ್ದು, ಇಷ್ಟೆಲ್ಲ ಮಾವಿನ ತಳಿಗಳನ್ನ ಬೆಳೀತಾ ಇರ್ತೀರಿ, ಮಾರಾಟ ವ್ಯವಸ್ಥೆನ ಹೇಗ್ ಮಾಡ್ಕೊಂಡಿರ್ತಾವು? ಯಾಕಂದ್ರೆ ಬಹಳಷ್ಟು ಇಳುವರಿ ಒಂದ್ ವರ್ಷದಲ್ಲಿ ಎಷ್ಟು ಇಳುವರಿ ಬರುತ್ತೆ ಟೋಟಲ್ ಆಗಿ ನಿಮ್ದು 20 ಎಕರೆಯಿಂದ, ಮತ್ತೆ ಎಷ್ಟು ಮಾರಾಟ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿರಿ? ಈಗ 12 ಎಕರೆ ಇದೆ ರೀ, ಒಳ್ಳೆ ದೊಡ್ಡ ಮರಗಳು. ಅದರಿಂದ 50-60 ಟನ್ ಬರುತ್ತೆ ದಿನಕ್ಕೆ. 1 ಟನ್ ಕೆಪಾಸಿಟಿ, 1-2 ಟನ್ ಕೆಪಾಸಿಟಿ ರೀ ನನ್ನ ಮಾರುವಂತ ಸಾಮರ್ಥ್ಯ. ನೀವೇ ಸ್ವಂತ ಮಾಡ್ತೀವ್ರಿ ಇಲ್ಲೇ ತೋಟದಲ್ಲಿ. ಆಮೇಲೆ ನಂದೊಂದು ಪದ್ಧತಿ ಏನಂದ್ರೆ, ಒಳ್ಳೆ ಗುಣಮಟ್ಟದ ಹಣ್ಣು ಅಂದ್ರ ವಿದೇಶಕ್ಕೆ ರಫ್ತಾಗುವಂತ ಹಣ್ಣು ನಮ್ಮವ್ರೆ ತಿನ್ಲಿ. ಹೌದು, ಒಳ್ಳೆ ಯಾರಿಗೆ ದುಡ್ಡು ಕೊಟ್ಟು ತಿನ್ನೋರು ತಿನ್ನುವಂತ ಇರ್ತಾರೆ ಅಲ್ರಿ, ಅಂತವ್ರ ಅದಾರ್ರಿ. ಅಂತ ಹಣ್ಣು ಉಳಿದವ್ರಿಗೆ ಕವರ್ ಹಾಕದೆ ಇರುವಂತವ್ ಇರ್ತಾವ್ರಿ ಕೆಲವೊಂದ್ ಕಡೆ, ಅವನ್ನ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತೀವ್ರಿ. ಆ ಕಡೆ ಅದ್ರೊಳಗೂ ನೋ ಡಿಫೆಕ್ಟ್ ನೋ ಡಿಫೆಕ್ಟ್ ಹಣ್ಣೆ ಮಾಡ್ತೀವ್ರಿ. ಹೆಂಗಂದ್ರೆ ಈ ಕವರ್ ಹಾಕಿರಂಗಿಲ್ಲ, ಅದ್ರೊಳಗ ಊಜಿ ಬರುತ್ತೆ ಅಂತೇಳಿ ಡೌಟ್ ಇರುತ್ತೀರಿ ನಮ್ಗೆ. ಆ ಊಜಿಗೆಲ್ಲ ಏನ್ ಮಾಡಿರ್ತೀರಿ, ಮೊದಲು ಫೆರಮೋನ್ ಟ್ರಾಪ್ಸ್, ಫ್ರೂಟ್ ಫ್ಲೈ ಟ್ರಾಪ್ಸ್ ಕಟ್ಟಿರ್ತೀವ್ರಿ. ಕಟ್ಟಿ ಅದನ್ನ ನಿರ್ವಹಣೆ ಮಾಡ್ತೀವ್ರಿ. ಆದ್ರೂ ನಾವು ಕಟ್ಟಿರ್ತೀವಿ, ಪಕ್ಕದ ತೋಟದವ್ರು ಕಟ್ಟಬೇಕು ಅನ್ನೋದೇನಿಲ್ಲಲ್ರಿ. ಅಲ್ಲಿ ಮೇಟ್ ಆಗಿರುವಂತ ಹುಳ, ಗಂಡು ಸಂಪರ್ಕ ಹೊಂದಿರುವಂತ ಹೆಣ್ಣು ಹುಳ ಬಂದು ನಮ್ ತೋಟದಲ್ಲಿ ಮೊಟ್ಟೆ ಇಡಬಾರ್ದಂತ ಏನ್ ನಿಯಂತ್ರಿಸೋದಕ್ ಆಗಂಗಿಲ್ಲ. ಆಗಲ್ಲ, ಹೌದು, ಅದೆಲ್ಲ ಮೊಟ್ಟೆ ಇಟ್ಟು ಹೋಗಿರ್ತೀರಿ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ಹರ್ಕೊಂಡ್ ಬಂದ ಮೇಲೆ ಬಿಸಿನೀರ್ ಮಾಡ್ತೀವ್ರಿ. ಬಿಸಿನೀರ್ ಮಾಡಿ 50 ಡಿಗ್ರಿ ಬಿಸಿನೀರ್ನಲ್ಲಿ 1-2 ಟನ್ ಕಾಯಷ್ಟು ತಂದು ಆ ಹೌದು ದೋಣಿ ಒಳಗ್ ಹಾಕಿಬಿಡ್ತೀವ್ರಿ. 10 ನಿಮಿಷ ಹಾಕಿ 50-55 ಡಿಗ್ರಿ 55 ಡಿಗ್ರಿಗೆ ಅಂದ್ರೆ 60 ಇರ್ಬೋದು ಅಥವಾ 50 ಇರ್ಬೋದ್ರಿ. ಹಂಗೆ ಒಂದ್ ಥರ್ಮೋಮೀಟರ್ ತಗೊಂಡು ಚೆಕ್ ಮಾಡ್ತೀವಿ. ಆ ಥರ್ಮೋಮೀಟರ್ ಬೇಕಾಗಿಲ್ರಿ, ಈಗ ನಮಗೂ ಅಷ್ಟೊಂದು ಅನುಭವ ಬಂದ್ಬಿಟ್ಟಿದೆ, ಕೈ ಇಟ್ಟರೆ ಗೊತ್ತಾಗ್ಬಿಡ್ತೈತ್ರಿ ಎಷ್ಟು ಡಿಗ್ರಿ ಇದೆ ಅದು. ಅದ್ರೊಳಗ್ ಬಿಸಿನೀರ್ನಾಗ ಹಾಕಿದ್ರೆ ಇದು ಹಣ್ಣು ಆಗೋದಕ್ಕೆ ಪ್ರೋತ್ಸಾಹ ಮಾಡತ್ರಿ ಆ ಹೀಟ್ ನೀಡಿದ್ರು. ಒಂದು ಎರಡನೇದ್ದು ಇರುವಂತ ಮೀಲಿ ಬಗ್ಗಿದ್ರು ಸ್ವಚ್ಛ ಆಗ್ಬಿಡತ್ರಿ. ಆಮೇಲೆ ಅಂದ್ರೆ ಹಿಟ್ಟು ತೆಗಣೆ ಇದ್ರೆ, ಆಮೇಲೆ ಒಳಗಿರುವಂತ ಈ ಊಜಿ ನೋಣದ ಮೊಟ್ಟೆಗಳು ಎಲ್ಲ ನಾಶ ಆಗಿಬಿಡ್ತಾವ್ರಿ. ಆಮೇಲೆ ಅದ್ರೊಳಗಿರುವಂತ ಸಿಲಿಂಡರ್ ನಾಶ ಆಗತ್ರಿ. ಆಮೇಲೆ ತೊಟ್ಟು ಕೊಳೆ ರೋಗ ಬರಂಗಿಲ್ರಿ. ಮತ್ತೆ ಈ ಏನ್ ಕೇರ್ ಸೋರಿರ್ತಲ್ರಿ ತಾಯಿ ಮೇಲೆ, ಅದು ಸ್ವಚ್ಛ ಆಗಿಬಿಡತ್ರಿ. ಅದರಿಂದ ಒಳ್ಳೆ ಗುಣಮಟ್ಟದ ಹಣ್ಣೆ ನಮ್ಗೆ ಉತ್ಪಾದನೆ ಮಾಡಕ್ ಬಹಳ ಅನುಕೂಲ ಆಗಿತ್ತು. ಈಗ ನೋಡ್ರಿ, ಇಷ್ಟೆಲ್ಲ ನೀವು ಖರ್ಚು ಮಾಡ್ತಾ ಇರ್ತೀರಿ, ಮತ್ತೆ ರೇಟ್ ಅದು ಹೇಗ್ ಫಿಕ್ಸ್ ಮಾಡ್ಕೊಂಡಿರ್ತಾವು? ಹೇಗೆ ಫಿಕ್ಸ್ ಮಾಡ್ಕೊಂತೀರಿ? ಹೋದ ವರ್ಷ ಎಲ್ಲ 40-50 ರೂಪಾಯಿ ಇತ್ತು ರೀ ಬೇನಿಷ. ನಾನು ಕವರ್ ನಲ್ಲಿ ಇರುವಂತ ಹಣ್ಣು 120 ರೂಪಾಯಿ ಮಾರಿನ್ರಿ, ಕವರ್ ಇಲ್ಲದೆ ಇರೋದು 80 ರೂಪಾಯಿ ಮಾರಿನ್ರಿ. ಹೊರಗ್ ಕಳಿಸ್ಬೇಕಂದ್ರೆ ಕಾಯಿನೆ ಕಳಿಸ್ಬಿಡ್ತೀವ್ರಿ. ಕಳಿಸಿ ಅವ್ ಅಲ್ಲಿ ಹೋಗೋದ್ರಾಗ ಹಣ್ಣು ಆಗ್ತಾವ. ಆಮೇಲೆ ಅವ್ರಿಗೆ ಮನವರಿಕೆ ಮಾಡ್ಕೊಂತೀವ್ರಿ ನಾವು ಗ್ರಾಹಕರಿಗೆ. ನಮ್ಗ್ ಹಣ್ಣೇ ಕಳಿಸಿಲ್ಲಲ್ರಿ, ಎಲ್ಲ ಕಾಯಿ ಅದಾವ ಅಂದ್ರೆ ನೀವು ಹಣ್ಣು ಅಷ್ಟು ಅರ್ಜೆಂಟ್ ಬೇಕನ್ನೋದಕ್ಕೆ ಅವರೆಲ್ಲ ನಿಮಗೆ ಇವೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡಿ ಕೊಡ್ತಾ ಇದಾರೆ. ಸ್ವಲ್ಪ ತಾಳ್ಮೆ ಇದ್ರೆ ನಿಮ್ಗೆ ಒಳ್ಳೆ ಗುಣಮಟ್ಟದ ಹಣ್ಣು ತಿಂತೀರಿ, ಒಳ್ಳೆ ರುಚಿಕರವಾದ ಹಣ್ಣು ತಿಂತೀರಿ ಅಂತೇಳಿ ಮನವರಿಕೆ ಮಾಡ್ಕೊಂತೀವ್ರಿ ನಾವು. ಅಂದ್ರೆ ನಿಮಗೆ ಎದುರಿಗೆ ಹಣ್ಣು ಆಗಿರೋದ್ರ ಹಿಡಿದು ಅವರಿಗೂ ಗೊತ್ತಾಗತ್ರಿ, ಒಂದ್ ಕಾಯಿ ಇರೋದು ಹಣ್ಣು ಆಗೋದಕ್ಕೆ ಎಷ್ಟು ದಿನ ಆಗತ್ತೆ, ಹೌದು ಎಷ್ಟು ಕಷ್ಟ ಇದೆ ನ್ಯಾಚುರಲ್ ಆಗಿ ಹಣ್ಣು ಮಾಡೋದು ಅನ್ನೋದು ಅವರಿಗೂ ಅರ್ಥವಾಗತ್ರಿ. ಈಗ ನೋಡ್, ನೀವು ಕಾಯಿಗೆ ಕವರ್ ಹಾಕ್ಬಿಟ್ಟಿರ್ತೀರಿ, ಅದು ಮಾಗಿದೆಯೋ ಇಲ್ಲೋ ಕಟಿಂಗ್ ಮಾಡುವ ನಿಮ್ಗೆ ಹೆಂಗ ಐಡೆಂಟಿಫೈ ಮಾಡ್ತೀರಿ ಕಾಯಿಯನ್ನು? ಐಡೆಂಟಿಫೈ ಮಾಡೋದಕ್ಕಿಂತ ನಮಗಿರುವಂತ ಹಕ್ಕಿಗಳಿರ್ತಾವಲ್ರಿ, ಆ ಹಕ್ಕಿಗಳಿಂದ ನಾವು ಗುರುತಿಡಿಯೋದ್ರಿ ಹಣ್ಣು. ಯಾಕಂದ್ರೆ ಹಕ್ಕಿ ತಿಂದು ಕೆಡುವತನ ಹಣ್ಣು ಅಷ್ಟೊಂದು ಮೆಚುರಿಟಿ ಬಂದೈತಿ ಅಂತ ತಿಳ್ಕೊಳಂಗಿಲ್ರಿ ನಾನು ತಿಳ್ಕೊಳಲ್ಲ. ಆಮೇಲೆ 5-10% ಬಿದ್ದಾಗಲಿ ಅಥವಾ ಅಕ್ಕಿ ತಿಂದಾಗಲಿ ಹಾಳಾಗಕ್ಕೆ ಬೇಕ್ರಿ. ಹೌದು, ಅವಾಗ ಮಾತ್ರ ಆ ರುಚಿ ಕೊಡೋದಕ್ಕೆ ಸಾಧ್ಯ ಐತ್ರಿ, ಆ ಗ್ರಾಹಕರನ್ನ ಪಡ್ಕೊಳಕ್ ಸಾಧ್ಯ ಐತ್ರಿ. ಅವು ಬಿದ್ದ ಮೇಲೆ ಅದನ್ನ ನೋಡ್ತಿವ್ರಿ, ಯಾವ ಕಲರ್ದು ಕವರ್ ಬಿದ್ದಿದೆ, ಆ ಕವರ್ ಹಣ್ಣು ಹರಿಯಕ್ ಸ್ಟಾರ್ಟ್ ಮಾಡ್ತಿವ್ರಿ. ಅದನ್ನ ಬಿಚ್ಚಿ ನೋಡೋದಿಲ್ರಿ, ಬಿಚ್ಚಿ ನೋಡೋದಿಲ್ಲ. ತಂದ ಮೇಲೆ ರೂಮ್ ಹತ್ರ ಬಂದ ಮೇಲೆ ಬಿಚ್ಚಿ ಇಮಿಡಿಯೇಟ್ ಅದನ್ನ ರೂಮಿಗೂ ಸಹಿತಕ್ಕೆ ಮೆಸ್ ಡೋರ್ ಮಾಡಿಸಿನ್ರಿ, ಆಮೇಲೆ ಗ್ಲಾಸ್ ಡೋರ್ ಮಾಡಿಸ್ತೀನ್ರಿ. ಅದು ಆಟೋಮೆಟಿಕ್ ಆಗಿ ಮುಚ್ಕೊಂಡ್ಬಿಡ್ತೀರಿ, ಒಳಗ್ ಹೋದ ತಕ್ಷಣ ಜನ ಆಟೋಮೆಟಿಕ್ ಆಗಿ ಮುಚ್ಕೊಳ್ಳುವಂತ ಪದ್ಧತಿ ಮಾಡಿಸ್ತೀನ್ರಿ. ಅದು ಡಾಕ್ಟರ್ ಹತ್ರ ಇರುತ್ತಲ್ರಿ ಹಂಗೆ. ಅದು ಏನಂದ್ರೆ ನಮಗ ಹಣ್ಣು ನೋಣ, ನಾವು ಇಲ್ಲಿ ಕವರ್ ನಲ್ಲಿ ಇಷ್ಟೊಂದು ಸಂರಕ್ಷಣೆ ಮಾಡಿರ್ತೀವಿ, ಆಮೇಲೆ ತೆಗೆದು ಹೊರಗಿಟ್ಟಾಗ ಅಲ್ಲಿ ಬಂದು ಮೊಟ್ಟೆ ಇಡುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿ. ಈಗ ಗ್ರಾಹಕರಿಗೆ ತಾವು ಕವರ್ ಸಮೇತ ಕಳಿಸ್ತೀರ, ಕವರ್ ಬಿಚ್ಚಿ ಹಾಕಿ ಕವರ್ ತೆಗೆದು ಬಿಟ್ಟಿರ್ತೀವಿ, ತೆಗೆದು ಬಿಟ್ಟಿರ್ತೀರಿ. ಮ್ಯಾಲೆ ಮತ್ತೆ ಸ್ಪಂಜ್ ಹಾಕಿರ್ತೀವಿ, ಸ್ಪಂಜಿಂದು ಒಂದ್ ನೆಟ್ ಬಂದಂಗ್ ಬರುತ್ತಲ್ಲ, ಅದನ್ನು ಹಾಕ್ತಿವ್ರಿ. ಆಮೇಲೆ ಕೆಲವೊಬ್ರು ವಿಶೇಷವಾದ ಗ್ರಾಹಕರಿಗೆ ಅಂತ ಹಾಕಿ ಕೊಡ್ತೀವ್ರಿ. ವಿಶೇಷವಾದ ಗ್ರಾಹಕರಿಗೆ ಎಲ್ಲರಿಗೂ ಹಾಕಿ ಕೊಡುವಂತ ಮೊದ್ಲು ಹೋದಷ್ಟು ಪ್ರಾಯೋಗಿಕವಾಗಿ ಮಾಡಿದೆ, ಒಳ್ಳೆ ಇದು ಬಂತ್ರಿ. ಒಂದಕ್ಕೊಂದು ಹಿಡ್ ಒತ್ಕೊಂಡು ಮೆತ್ತಗಾಗುವಂತದ್ದು ಅಥವಾ ಆ ಒಂದಕ್ಕೊಂದು ಕಾಯಿ ಟಚ್ ಆಗಿ ಅಲ್ಲಿ ಒಂದ್ ಸ್ವಲ್ಪ ತೆಗ್ದು ಬಿದ್ದಂಗ ಆಗತ್ರಿ. ಅಂತದೆಲ್ಲ ಇರಂಗಿಲ್ರಿ ಇದ್ರಾಗ. ಹಣ್ಣಾಗಿ ಬಿಡತ್ತೆ ತಾನೇ, ಅದಕ್ಕೇನು ಟ್ರೀಟ್ಮೆಂಟ್ ಮಾಡೋದು ಬೇಕಾಗಿಲ್ಲ. ನೀವು ಕಳಿಸಿದಂತ ಕಾಯಿ ಇಲ್ರಿ ಇಲ್ರಿ, ಮಾಡಂಗಿಲ್ರಿ. ಕೆಲವೊಬ್ರು ಏನಂತಾರೆ ನಮ್ಗೆ, ಒಳ್ಳೆ ಹಣ್ಣು ಅದಾವ, ನೀವೇನ ಬ್ರ್ಯಾಂಡ್ ಮಾಡಬಾರ್ದು ಅಂತಾರ್ರಿ. ಬ್ರ್ಯಾಂಡ್ ಮಾಡಬಾರ್ದು ಅಂದ್ರೆ ಇವತ್ ನಮ್ ಬ್ರ್ಯಾಂಡ್ ಇದ್ದಿದ್ ಬಾಕ್ಸ್ ನಲ್ಲಿ ಬ್ರ್ಯಾಂಡೆಡ್ ಹಣ್ಣು ಇರ್ಲಿಲ್ಲ ಅಂದ್ರೆ ಉಪಯೋಗ ಏನೈತ್ರಿ? ಇವತ್ತೆಲ್ಲ ನಾನು ಬ್ರ್ಯಾಂಡಿ ಬಾಕ್ಸ್ ನಲ್ಲಿ ಬ್ರ್ಯಾಂಡೆಡ್ ಹಣ್ಣು ಕೊಡ್ತಾ ಇದೀನ್ರಿ. ಅಂದ್ರೆ ಈಗ ಲಿಕ್ಕರ್ ಬಾಕ್ಸ್ ಅತಿ ಸರಳವಾಗಿ ಸಿಗುವಂತ ಬಾಕ್ಸ್ ರೀ ನಮ್ಗೆ, ಅವನೇ ಮೊದಲು ಹಿಡಿದು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆಮೇಲೆ ಆಪಲ್ ಬಾಕ್ಸ್, ಆಮೇಲೆ ಆಪಲ್ ಬಾಕ್ಸ್, ಆಮೇಲೆ ಬೇರೆ ಇವೆಲ್ಲ ಇವೇನ್ ಸ್ವೀಟ್ ಅದು ಮಾರೋರ್ ಹತ್ರ ಬಾಕ್ಸ್ ಸಿಗ್ತಾವಲ್ರಿ, ಕ್ಯಾಂಡಿದು ಅದು ಇದು ಅಂತೇಳಿ, ಅವು ಬಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ನಾನು. ಆದ್ರೆ ಇದು ಮಾತ್ರ ಯೂಸ್ ಮಾಡಂಗಿಲ್ರಿ, ಅವು ನಮ್ ಪೆಸ್ಟಿಸೈಡ್ಸ್ ಬಾಕ್ಸ್ ಅಂತ ಮಾತ್ರ ಯೂಸ್ ಮಾಡಂಗಿಲ್ರಿ. ಪೆಸ್ಟಿಸೈಡ್ಸ್ ಆಯ್ತು, ಯಾವ್ದೇ ಕೆಮಿಕಲ್ ಬಾಕ್ಸ್ ಯೂಸ್ ಮಾಡಂಗಿಲ್ರಿ. ಯಾಕಂದ್ರೆ ಇಲ್ಲಿವರೆಗೂ ಸಾವಯವದೊಳಗೆ ಬೆಳೆಸಿ ಅದ್ರೊಳಗೆ ಹಾಕಿ ಕೊಡಬಾರ್ದು ಅನ್ನುವಂತ ಉದ್ದೇಶ. ಹೌದೌದು, ಒಳ್ಳೆ ವಿಚಾರ ತಮ್ದು. ಒಟ್ಟಾರೆ ತಮ್ಗೆ ಹೇಗ್ ಅನಿಸ್ತಾ ಇದೆ, ಮಾವಿನ ಬೇಸಾಯ ಲಾಭದಾಯಕ ಆಗ್ತಾ ಇದೆ? ಯಾಕಂದ್ರೆ ಖರ್ಚು ವೆಚ್ಚಗಳನ್ನ ಎಲ್ಲ ಲೆಕ್ಕ ಹಾಕಿ ರೈತರು ಬೇಸಾಯ ಮಾಡ್ಬೇಕಾಗಿದೆ ಇವಾಗ. ಆಮೇಲೆ ನಾವು ಮೂರನೇ ವ್ಯಕ್ತಿಗೆ ಕೊಟ್ಟಿವಂದ್ರೆ ಯಾವ್ದಾದ್ರೂ ಸ್ವಲ್ಪ ಲಾಭ ಕಡಿಮೆನೆ, ನೇರವಾಗಿ ಮಾಡೋದ್ರಿಂದ ನಿಮ್ಗೆ ಲಾಭ ಆಗುತ್ತೆ ಮಾಡೋದ್ರಿಂದ. ಆಮೇಲೆ ಎರಡನೇ ಕಬೇಲೆ ವೆರೈಟಿ, ಎರಡನೇ ಕ್ವಾಲಿಟಿ, ಮೂರನೇ ಕ್ವಾಲಿಟಿ ಏನ್ ಇರ್ತಾವ ಅದು ಮಾರ್ಕೆಟ್ಗೆ ಹಾಕ್ತೀನಿ. ಅದ ಏನ್ ಬರ್ತೈತೋ ರೇಟ್, ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ, ಮಾಡೋದಲ್ಲ. ಮಾಡಂಗಿಲ್ರಿ, ಯಾಕಂದ್ರೆ ನಾನು ಒಳ್ಳೆ ಗುಣಮಟ್ಟದ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಣ್ಣು ನಮ್ ಸುತ್ತ ನಂದೊಂದು ಎಕ್ಸ್ಪೋರ್ಟ್ ಮಾಡಬಹುದಲ್ಲ ಅಂತ ಎಲ್ಲರೂ ಕೇಳ್ತಾರ್ರಿ. ನಾನ್ ಅಂತೀನಿ, ನಮ್ ಎಕ್ಸ್ಪೋರ್ಟ್ ಹಣ್ಣು ನಮ್ ವಿದೇಶದವ್ರು ಮಾತ್ರ ತಿನ್ಬೇಕೇನು, ಎಕ್ಸ್ಪೋರ್ಟ್ ಮಾಡೋರು ಸಿಕ್ಕಾಪಟ್ಟಿ ಜನ ಅದಾರ, ಅವ್ರು ವಿದೇಶದವ್ರಿಗೆ ತಿನ್ನಿಸ್ಲಿ, ನಮ್ಮ ಸುತ್ತಮುತ್ತಿದ್ದ ನಮ್ಮ ಲೋಕಲ್ ಅವರಿಗೆ ನಮ್ಮ ದೇಶದವ್ರಿಗೆ ತಿನ್ಸು ನಮ್ಮ ಎಕ್ಸ್ಪೋರ್ಟ್ ಹಣ್ಣು ಅಂತ ನನ್ನ ಉದ್ದೇಶ ರೀ. ನೀವು ಮಾರಾಟಕ್ಕೆ ಏನು ಹೆಂಗೆ ಒಂದ್ ಏನಾದ್ರು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದೀರಾ ಅಥವಾ ಹೇಗ್ ಮಾಡ್ಕೊಂಡಿರಿ? ವಾಟ್ಸ್ಆಪ್ ಗ್ರೂಪ್ ಅಂತ ಏನಿಲ್ರಿ, ಒಬ್ಬ ಇಲ್ಲಿ ಮೊದಲು ನಮ್ಮಲ್ಲಿ ಗುಣಮಟ್ಟದ ಹಣ್ಣು ಕೊಡ್ತಾರ ಅಂತೇಳಿ ಇಲ್ಲೇ ಲೋಕಲ್ ಗಿರಾಕಿಗಳು ಬರ್ತಿದ್ರಿ. ಆಮೇಲೆ ನಮ್ ಫ್ರೆಂಡ್ಸ್ ಒಳಗ ಒಂದ್ ಸ್ವಲ್ಪ ಹರಡತ್ರಿ, ನಮ್ಮ ಇದಕ್ ಗೆಟ್ ಟುಗೆದರ್ ಇದ್ದಾಗ ಯಾವಾಗೂ ಮೇ ಜೂನ್ ನಾಗ ಮಾಡ್ತಾರ್ರಿ. ಅವಾಗ ಯಾವಾಗ ಹಣ್ಣು ವೈದ್ ಎಲ್ಲಾರ್ಗು ಕೊಡ್ತಿರ್ತೀನಿ ನಾನು. ಅವಾಗ ಅವರು ಹಣ್ಣಿಗೆ ಆಸಕ್ತಿ ಪಟ್ಟು ಈಗ ಎಲ್ಲಾರು ಅವ್ರ ರಿಲೇಟಿವ್ಸ್ ಹಿಂಗ ನಮ್ ರಿಲೇಟಿವ್ಸ್ ನಿಡ್ದು ಇನ್ನೊಬ್ಬರ ರಿಲೇಟಿವ್ಸ್ ಹಂಗ ನ್ಯೂಕ್ಲಿಯರ್ ಸೀಸನ್ ಅಂತಾರಲ್ರಿ, ಅದರಂಗ ಎಲ್ಲಾ ಸಿಕ್ಕಾಪಟ್ಟೆ ಹರಡ್ಬಿಟ್ಟಿದೆ ರೀ, ಪಕ್ಕದ ರಾಜ್ಯಗಳಿಗೂ ಹರಡ್ಬಿಟ್ಟಿದೆ ರೀ ನನ್ನ ಹೆಸರು. ಹಂಗಾಗಿ ನನಗ್ ಒಳ್ಳೆ ಗುಣಮಟ್ಟದ ಹಣ್ಣು, ಗುಣಮಟ್ಟದ ಗ್ರಾಹಕರು ಸಿಕ್ಕಾರ್ರಿ. ನೀವು ತಿಂದು ನೋಡ್ರಿ, ಆಮೇಲೆ ನಮ್ದು ಗ್ಯಾರಂಟಿ ರೀ ಹಣ್ಣಿಗೆ, ಒಂದ್ ವಾರ ಗ್ಯಾರಂಟಿ ಇರತ್ರಿ ಹಣ್ಣು ಆದ್ಮೇಲೆ. ಆ ವಾರದೊಳಗೆ ಏನಾದ್ರು ಕೆಡ್ತಂದ್ರೆ ಅವ್ರು ಫೋಟೋ ಹಾಕ್ಬೇಕ್ರಿ ನನಗೆ. ಫೋಟೋ ಹಾಕದಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ದೆ ಅಲ್ರಿ, ಅದ್ರೊಳಗೆ ಏನಾಗಿದೆ ಅಂತೇಳಿ ತಿಳ್ಕೊಂಡು ಆ ತಪ್ಪನ್ನು ಮತ್ತೆ ಮರುಕಳಿಸಬಾರ್ದು ಅನ್ನೋ ಉದ್ದೇಶ ಹಿಡಿದು ನಾವು ಅವರಿಗೆ ಹಣ್ಣು ರಿಟರ್ನ್ ಮತ್ತೆ ಇನ್ನೊಂದ್ ರೌಂಡ್ ಕಳಿಸಿದಾಗ ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ಹಣ್ಣಾಗಿ ಕಳಿಸ್ತೀವಿ. ಅಂದ್ರೆ ಗ್ಯಾರಂಟಿ ಕೊಡ್ತಾರಂದ್ರೆ ಅವ್ರ ಗೂಡ್ಸ್ ಮೇಲೆ ಗ್ಯಾರಂಟಿ ಇದ್ದಾಗಲ್ರಿ, ಒಂದು ಫ್ಯಾನಿಗೆ ಗ್ಯಾರಂಟಿ ಕೊಟ್ಟಿರ್ತಾರಂದ್ರೆ 2 ವರ್ಷದವರೆಗೂ ಅದೇನು ಆಗಂಗಿಲ್ಲ ಅನ್ನುವಂತ ಗ್ಯಾರಂಟಿ ಅವ್ರಿಗೆ ಇರ್ತೈತಲ್ರಿ. ಹಂಗ ನಮ್ದು ಪೆರಿಸೇಬಲ್ ಗೂಡ್ಸ್ ಮೇಲೆ ಗ್ಯಾರಂಟಿ ಇದೆ. ಅಂದ್ರೆ ನಿಮಗೆ ಮಾವಿನ ಬೇಸಾಯ ಒಳ್ಳೆ ಖುಷಿ ತಂದಿದೆ? ಖುಷಿ ತಂದಿದೆ ರೀ, ಒಳ್ಳೆ ಆದಾಯನೂ ತಂದು ಕೊಡ್ತಾ ಇದೀರಿ, ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀರಿ. ಇದ್ರ ಜೊತೆಗೆ ಜೇನು ಕೃಷಿನೂ ಮಾಡ್ತಾ ಇದೀವಲ್ರಿ. ಇದು ಜೇನು ಕೃಷಿ ನೀಡಿದ ಇನ್ನೊಂದ್ ಲಾಭ ಏನಿದೆ ಅಂದ್ರೆ ನಮಗ ಇಳುವರಿ ಜಾಸ್ತಿ ಬರುತ್ತೆ. ಒಂದು ಎರಡನೇದು ನಮಗ ಜಿಗಿ ಬಂದಿರ್ತಲ್ರಿ, ಅಲ್ಲಿ ಸೂಚನೆ ಕೊಡತ್ರಿ. ಅದು ನಾವು ಹೋಗ್ತಿರ್ಬೇಕಾದ್ರ ಜೇನಿನ ಜೇಂಕಾರ ಕೇಳಿ ಇದೇನೈತಿ ಅಂತೇಳಿ ಹೋಗಿ ನೋಡಿದಾಗ ಅಲ್ಲಿ ಜಿಗಿ ಇರುತ್ತೆ. ಆ ಸಿಹಿ ಪದಾರ್ಥ ತಿನ್ನೋದಕ್ಕೆ ಬಂದು ಆಮೇಲೆ ಸ್ವಚ್ಛ ಮಾಡ್ತಾವ್ನು ರೀ ಜಾಸ್ತಿ. ಆ ಸಿಹಿ ಪದಾರ್ಥವನ್ನ ಅವು ಮಕರಂದವನ್ನಾಗಿ ತಿಳ್ಕೊಂಡು ಒಯ್ದು ಅದನ್ನೇ ಜೇನುತುಪ್ಪವಾಗಿ ಪರಿವರ್ತನೆ ಮಾಡಿ ಇಡ್ತಾವ್ರಿ. ಅದರಿಂದ ನಮಗ ಇಲ್ಲಿ ಜಿಗಿ ಬಂದಿದೆ ಅನ್ನೋದು ಗೊತ್ತಾಗತ್ರಿ. ಒಂದ್ ಸ್ವಲ್ಪ ಮಟ್ಟಿಗೆ ಜಿಗಿನೂ ಅದು ತಿನ್ನೋದ್ರ ಹಿಡಿದು ನಮಗ ಎಲೆಗಳ ಕರ್ರಗಾಗಿ ಈ ತ್ವಿತಿ ಸಂಶ್ಲೇಷಣೆ ತಡಿಲಾರ್ದಂಗ ಹೆಲ್ಪ್ ಆಗತ್ರಿ. ಹೆಲ್ಪ್ ಆಗತ್ತೆ ನೋಡ್ರಿ. ಇಷ್ಟೆಲ್ಲ ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಂಡಿರ್ತಾವು, ತಾವು ಏನು ಓದ್ಕೊಂಡಿರಿ ಅನಿಲ್ ಕುಮಾರ್ ಅವ್ರೆ? ನಾನ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ವರೆಗೂ ಓದಿದ್ದೀನಿ. ಇಂಜಿನಿಯರಿಂಗ್ ಸೆಕೆಂಡ್ ಓದಿ ಕೃಷಿಗೆ ಬಂದ್ರಿ? ಕೃಷಿಗೆ ಬಂದ್ರಿ. ಹೇಗೆ ಅನಿವಾರ್ಯಾಗಿತ್ತ ಕೃಷಿ ಅವಾಗ ನಿಮ್ಗೆ, ಅಥವಾ ಮಾಡೋರ್ಯಾರಲ್ಲ ಅಂತ ಬಂದ್ರೆ, ಅಥವಾ ಮಾಡ್ಬೇಕಂತ ಆಸಕ್ತಿಯಿಂದ ಬಂದ್ರೆ? ಮಾಡ್ಬೇಕಂತ ಆಸಕ್ತಿ ಇತ್ರಿ, ಓದ್ಬೇಕನ್ನೋದು ಇತ್ರಿ. ಒಂದ್ ಯಾವ್ದೋ ಮನೆಯಲ್ಲಿ ಪ್ರಾಬ್ಲಮ್ ಬಂತ್ರಿ, ಬಿಟ್ಟು ಬಂದೆ. ಬಿಟ್ಟು ಬಂದು ನಾನು ನಮ್ ತಮ್ಮವರು ಬಿ ಕಾಮ್ ಮಾಡಿದಾರ್ರಿ. ಆಮೇಲೆ ಇನ್ನೊಂದು ಇಷ್ಟೆಲ್ಲ ಮಾಡೋದಕ್ಕ ಸಾಧನೆ ಮಾಡೋದಕ್ಕೆ ಕಾರಣ ಏನಂದ್ರ, ನಮ್ಮ ಮನೆಯಲ್ಲಿರುವಂತ ಜಾಯಿಂಟ್ ಫ್ಯಾಮಿಲಿ ರೀ. ಈಗೂ ನಮ್ ತಂದೆ ತಾಯಿ ಆಶ್ರಯದೊಳಗೆ ಅದೀವ್ರಿ ನಾವು. ನಮ್ಮ ಮನೆಯೊಳಗೆ ಒಗ್ಗಟ್ಟಿರೋದ್ರ ನಿಡದೆ ಇದೆಲ್ಲ ಸಾಧ್ಯ ಆಗೈತೆ ಅಂತೀನಿ. ಎಲ್ಲಾರು ಕೈ ಸೇರಿಸಬೇಕು, ಸೇರಿಸಿದಾಗ ಮಾತ್ರ ಆಗತ್ತೆ ಈ ಸಾಧನೆಗೆ. ನಮ್ಗೆ ನಮ್ಮ ಕುಟುಂಬದಲ್ಲಿರುವಂತ ಒಗ್ಗಟ್ಟೆ ಕಾರಣ ಅಂತ ನಾನು ಅನ್ಕೊಂತೀನಿ. ಒಳ್ಳೇದು. ಏನು ಕೊನೆ, ರೈತರೆಲ್ಲರೂ ಒಗ್ಗಟ್ಟಾದ್ರೆ ಮಾರ್ಕೆಟ್ ಜಯಿಸಬಹುದು ಅನಿಸ್ತೈತೆ. ಜಯಿಸಬಹುದು, ಜಯಿಸಬಹುದು. ರೈತರೆಲ್ಲರೂ ಒಗ್ಗಟ್ಟಾದ್ರೆ ಮಾರ್ಕೆಟ್ ಕಂಟ್ರೋಲ್ ನೇ ತಗೋಬಹುದು ಎಲ್ಲರೂ. ರೈತರೆ ಮಾರ್ಕೆಟ್ ಒಂದೇ ಅಲ್ರಿ, ಎಲ್ಲಾನು ಎಲ್ಲಾನು ಕಂಟ್ರೋಲ್ ನೇ ತಗೋಬಹುದು ರೈತರು ಒಗ್ಗಟ್ಟಾಗಿಬಿಟ್ರೆ. ಹೌದು, ಈ ಒಗ್ಗಟ್ಟಿಂದಕ್ಕೆ ಇವತ್ತು ಇಷ್ಟೊಂದು ಕಷ್ಟ. ಹೌದು, ಒಳ್ಳೇದು. ಅನಿಲ್ ಕುಮಾರ್ ಅವರ, ಇದುವರೆಗೆ ನಿಮ್ಮ ವಿಚಾರ ಅನ್ಕೊಂಡ್ರೆ ನಿಮ್ ಫೋನ್ ಸಂಖ್ಯೆಯನ್ನ ಕೊಡಿ ಒಮ್ಮೆ ಯಾರಾದ್ರೂ ನಿಮ್ಗೆ ಸಂಪರ್ಕ ಮಾಡ್ಲಿಕ್ಕೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ, ಬಸವಪಟ್ಟಣ ಗ್ರಾಮ, ತಾಲೂಕ್ ಗಂಗಾವತಿ, ಜಿಲ್ಲೆ ಕೊಪ್ಪಳ. ನಂದ ದೂರವಾಣಿ ಸಂಖ್ಯೆ 9900440377. 9900440777. ಒಳ್ಳೇದು ವಿಚಾರ, ಒಳ್ಳೆ ಒಂದು ಅನುಭವಗಳನ್ನ ಹಂಚ್ಕೊಂಡಿರಿ. ನಾವ್ ಮಾವಿನ ಬೇಸಾಯ ಮಾಡ್ಬೇಕನ್ನೋಂತವ್ರು, ಮಾಡುವಂತವ್ರು, ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿ. ಫೋನ್ ಸಂಖ್ಯೆನ ಕೊಟ್ಟಿದ್ದೀರಿ, ಧನ್ಯವಾದಗಳು. ಅನಿಲ್ ಕುಮಾರ್ ಅವರೇ, ನಮಸ್ಕಾರ. ತಮ್ಮ ನಮಸ್ಕಾರ. ರೈತ ಬಾಂಧವರ, ಇದುವರೆಗೆ ಗಂಗಾವತಿಯ ಅನಿಲ್ ಕುಮಾರ್ ಅವರ ಮಾವಿನ ಬೇಸಾಯದ ಅನುಭವಗಳನ್ನ ಆಲಿಸಿದ್ರೆ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 1-2 ದಿನ ಅಲ್ಲಲ್ಲಿ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37-38°C ಮತ್ತು ಕನಿಷ್ಠ ಉಷ್ಣಾಂಶ 24-25°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 71-74% ಮತ್ತು ಕನಿಷ್ಠ ಆರ್ದ್ರತೆ 32-36% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 2-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂ ಆಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ

ಸರ್ ನೀರಾಗುಳ್ಳಿನ ಮೇಲೆ ನಿಜವಿಲ್ಲ ಶಿವರೇ ಯಾರಿಲ್ಲವೋ ಗುಡಿ ಒಳ್ಳೆಯದೆಂದು ಗುಡಿಯೊಳಗೆ ನಾವೋದೆ ಗುಡಿಯೊಳಗಿನ ಸರ್ಪ ಕಚ್ಚಿತು ಶಿವನೇ ಗುಡಿಯೊಳಗಿನ ಸರ್ಪ ಕಚ್ಚಿತು ಶಿವನೇ ಯಾರಿಲ್ಲವೋ ನಮ್ಮ ಯಾರಿಲ್ಲ